ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಇರದ ನಾಡೇ ಇಲ್ಲ, ರೈತ ಬೆಳೆದ ಬೆಳೆತಿಲ್ಲದವರೇ ಇಲ್ಲ, ರೈತ ಎಂದು ಸ್ವಾರ್ಥಿ ಅಲ್ಲ. ರೈತ ಬಂಧುವರೇ, ಶ್ರೋತೃಗಳೇ, ಮಡಿಕೇರಿ ಆಕಾಶವಾಣಿಯಿಂದ ಸಂಜೆಯ ಕಿಸಾನ್ ವಾಣಿಯಲ್ಲಿ ಕೃಷಿ ಸಂಬಂಧಿ ಉಪಯುಕ್ತ ಕಾರ್ಯಕ್ರಮಗಳು ಬಿತ್ತರವಾಗುತ್ತಿವೆ. ಕಾಫಿ, ಕಾಳುಮೆಣಸು, ಏಲಕ್ಕಿ, ಭತ್ತ, ಅಡಿಕೆ, ತಾಳೆ, ರಬ್ಬರ್, ಗೋಡಂಬಿ, ಶುಂಠಿ, ಹೈನುಗಾರಿಕೆ, ಹಂದಿ ಸಾಕಾಣಿಕೆ, ತರಕಾರಿಗಳ ಬೇಸಾಯ, ಬೆಳೆಗಳಲ್ಲಿ ಕೀಟರೋಗಗಳ ನಿಯಂತ್ರಣ, ಜೇನು ಸಾಕಾಣಿಕೆ, ಹೀಗೆ ರೈತರ ಅನುಭವಗಳು, ಕೃಷಿ ನಿರತ ಮಹಿಳೆಯರ ಮಾತುಗಳು, ತಜ್ಞರ ಸಲಹೆಗಳು ಮೂಡಿಬರುತ್ತಿವೆ. ನೀವು ಕೇಳಿ ಇತರರಿಗೂ ತಿಳಿಸಿ. ಸಂಜೆ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ. ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ. ಕೇಳುಗರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇಂದು ಕೃಷಿಯಲ್ಲಿ ಟಿಲ್ಲರ್ ಬಳಕೆ ಕುರಿತು ಪೊನ್ನಂಪೇಟೆ ತಾಲೂಕು ಕುಂದಾ ಗ್ರಾಮದ ನೆರವಂಡ ಎಸ್ ಪೆಮ್ಮಯ್ಯ ಅವರೊಂದಿಗೆ ಸಂದರ್ಶನ. ಕೇಳಿಗರೆ, ಪೊನ್ನಂಪೇಟೆ ತಾಲೂಕು ಕುಂದಾ ಗ್ರಾಮದ ನೆರವಂಡ ಎಸ್ ಪೆಮ್ಮಯ್ಯ ಅವರ ಕೃಷಿ ಅನುಭವಗಳನ್ನು ಇವತ್ತು ಪ್ರಸಾರ ಮಾಡ್ತಾ ಇದೀವಿ. 5 ಎಕರೆ ತೋಟ ಇದೆ, ನೀರಾವರಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು ನೀರು ಸರಿಯಾಗಿ ಸಿಕ್ಕಿಲ್ಲ. 3 ಎಕರೆ ಗದ್ದೆ, ತನ್ನ ಭತ್ತವನ್ನು ಬೆಳ್ಕೊಂತಾರೆ, 2 ಹಸುಗಳು, 2 ಕರುಗಳಿದ್ದಾವೆ, ಹಾಲು ಮಾರ್ತಾರೆ, 20 ವರ್ಷದ ಟಿಲ್ಲರ್ ಇದೆ, ತೆಂಗಿನ ಮರಗಳು ಇದಾವೆ, ಎಳ್ನೀರಿಗಾಗಿ ಅವನ್ನ ಬಳಕೆ ಮಾಡಿಕೊಳ್ತಾರೆ, ಸ್ವಲ್ಪ ಅಡಿಕೆ ಮರಗಳಿದ್ದಾವೆ, ತೋಟದಲ್ಲಿ ಸಪೋಟ, ಬಾಳೆ, ಮಾವು ಇತ್ಯಾದಿ ಮರಗಿಡಗಳಿದ್ದಾವೆ. 66 ವರ್ಷದ ಪೆಮ್ಮಯ್ಯನವರು ಏನು ಹೇಳ್ತಾರೆ ಆಲಿಸ್ಕೊಳ್ಳಿ. ಪೆಮ್ಮಯ್ಯನವರೇ, ಏನು ಓದಿದ್ದು ತಾವು? 9th standard. ಕೃಷಿಗೆ ಯಾವಾಗ ಬಂದ್ರಿ? ಕೃಷಿಗೆ ಸಾಧಾರಣ ನನ್ನ ಅಂದಾಜಿ, ನನ್ನ ತಂದೆ ತೀರ್ಕೊಂಡ ಮೇಲೆ ಒಂದು 40 ವರ್ಷ ಇರ್ಬೋದು ಕೃಷಿಗೆ ಇಳಿದು. ಅದ್ರ ಮೊದಲೇ ತಂದೆ ಮಾಡ್ತಾ ಇದ್ರು, ಈಗ 40 ವರ್ಷದಿಂದ ನಾನೇ ನಡೆಸ್ತಾ ಇದ್ದೀನಿ. ಮಗ 5 ವರ್ಷದಿಂದ ನನ್ನ ಜೊತೆಯಲ್ಲಿ ಓಡಾಡ್ತಾ ಇದ್ದಾರೆ, ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ, ಅದು ಮಾಡಿಕೊಂಡು ಕೃಷಿಯೊಳಗೆ ಸೇರಿಕೊಂಡು ಎಲ್ಲ ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ. ಈಗ 40 ವರ್ಷಗಳ ಅವಧಿಯಲ್ಲಿ ಕೃಷಿಯಲ್ಲಿ ನೀವು ಕೆಲಸ ಮಾಡ್ಕೊಂತ ಮಾಡ್ಕೊಂತ ನಿಧಾನಕ್ಕೆ ಬೆಳ್ಕೊಂತ ಬಂದಿದ್ರಲ್ವಾ? ಹೌದು. ಇನ್ನು ಮುಂದಕ್ಕೆ ಮಗಳಿದ್ದಾಳೆ, ಮಗಳು ಮದುವೆ ಮಾಡುವಂತ ಏರ್ಪಾಡು ಮುಂದಿನ ಸಾಲಿಗೆ ನೋಡಬೇಕು. ಈಗ ಅದೇ ಮಗಂದು ಪೂರ್ತಿ ಓದಿ ಆಗಿಲ್ಲ, ಅವನು ಇನ್ನು 2 ವರ್ಷ ಓದಬೇಕು. ಈ ರೀತಿ ನಾವು ಉದ್ಯಮ ಮಾಡ್ಕೊಂಡಿದ್ದೀವಿ. ಅಪ್ಪ ಮಾಡಿದ ತೋಟ ಎಷ್ಟು, ನೀವು ಮಾಡಿದ್ದೆಷ್ಟು? ಅಪ್ಪ ಮಾಡಿದ 3 ಎಕರೆ ತೋಟ, ನನ್ನ ಅನುಭವದಲ್ಲಿ ಮಾಡಿದ್ದು 1.5 ಇರಬಹುದು. ಇನ್ನು ಬಾಕಿ ಸ್ವಲ್ಪ ಖಾಲಿ ಏರಿಯಾ ಇದೆ, ಅದು ಮುಂದಿನ ವರ್ಷಕ್ಕೆ ನಾನೇ ಮಾಡಿಸ್ತೀನಿ. ಗದ್ದೆಗಳಿವೆ, ನೀರಾವರಿ ಸೌಲಭ್ಯ ಇಲ್ಲ, ನಾನು ಮೊದಲೇ ಹೇಳಿದಲ್ಲ, 3 ಹಾಕ್ಸಿಗೆ ಒಂದು ಫೇಲರ್ ಆಯಿತು, ಪುನಃ ಒಂದು ನೋಡ್ತಾ ಇದ್ದೀನಿ. ನಾನು ಮಾಡಿಸಿ ನೀರಿದು ಒಂದು ಸೌಲಭ್ಯ ಮಾಡಿಕೊಂಡು ಇರೋ ಗದ್ದೆಗಳನ್ನ 1-2 ಎಕರೆ ತೋಟ ಮಾಡಬೇಕು ಅಂತ ಇದ್ದೀನಿ. ಪಕ್ಕದಲ್ಲಿ ನಿಮಗೆ ಹೊಳೆ ಅಥವಾ ಯಾವುದೇ ಮೂಲದ ಆದ್ರೆ ಇವಾಗ ನೀರಿದ ಸೌಲಭ್ಯ ಇಲ್ಲ, ಏನಾದರೂ ಕೆರೆನೇ ಬೇಕು, ಬೋರ್ವೆಲ್ ಬೇಕು. ಕೆರೆ ಇದೆ, ಕೆರೆಯಲ್ಲೂ ನೀರು ಈಗ ಕಮ್ಮಿ ಆಗ್ಬಿಡ್ತು ನೋಡಿ. ಈ ಟೈಮಲ್ಲಿ ನೀರು ಇದು ಅವಶ್ಯ ಗದ್ದೆಗೆ. ಆದರೆ ತೋಡಲ್ಲಿ ಇರುವುದು ಮೇಲೆ ಮೇಲೆ ಎಲ್ಲ ಕಟ್ಬಿಡ್ತಾರೆ, ಅವರಿಗೆ ಬೋರು ಇದೆ, ಅದರಿಂದ ಆ ನೀರಿದ ಸೌಲಭ್ಯ ನಮಗೆ ದೊರಕ್ತಾ ಇಲ್ಲ. ಎಷ್ಟು ವರ್ಷದಿಂದ ನೀವು ಬೋರ್ವೆಲ್ ಕೊರೆಸೋದು, ನೀರು ಹುಡುಕೋ ಕೆಲಸ ಮಾಡ್ತಾ ಇದ್ರಿ? 3 ವರ್ಷದಿಂದ ಮಾಡ್ತಾ ಇದ್ದೀನಿ. ಬೋರು ಹೊರಿಸಿ 1-200 ಅಡಿ ಫೇಲರ್ ಆಯ್ತು. ಕಳೆದ ವರ್ಷ ನಮಗೆ ಪಾಯಿಂಟ್ ಮಾಡಕ್ಕೆ ಜನರು ಸಿಗಲಿಲ್ಲ, ಕೊರೋನಾ ಕಾಯಿಲೆದು ತೊಂದರೆಯಿಂದ ಬೋರ್ವೆಲ್ ಅವರು ಯಾರು ನಮ್ಮ ಕೊಡಗಿನ ಕಡೆ ಗೋಣಿಕೊಪ್ಪಲು ಏರಿಯಾಗೆ ಬಂದಿಲ್ಲ. ಈ ವರ್ಷ ಬಂದಿದ್ದಾರೆ, ಭೇಟಿ ಮಾಡಿದ್ದೀನಿ ಒಂದ್ ಕಡೆ ನೋಡಿ, ಇನ್ನು ಒಂದ್ 10 ದಿವಸ ಕಳೆದ ಮೇಲೆ ಮಾಡ್ಬೇಕು ಅಂತ ಇದ್ದೀನಿ. ಎಷ್ಟು ಆಳಕ್ಕೆ ಈ ಹಿಂದೆ ಕೊಳವೆ ಬಾವಿ ಕೊಡಿಸಿದ್ರಿ, ನೀರು ಯಾಕೆ ಸಿಗಲಿಲ್ಲ ಅಂತ ಹೇಳ್ತೀರಿ? 200 ಅಡಿ ಕೊರಿತಾ ಹೋಯ್ತು. 200 ಅಡಿ ಮೇಲೆ ಭೂಮಿಯಲ್ಲಿ ಮಳ್ಳು ಮತ್ತೆ ಉರುಟು ಕಲ್ಲು ಅಂತ ಹೇಳ್ತೀವಿ ನಾವು, ಒಂದು ಚೆಂಡಿನ ಆಕಾರ, ಅದು ಈ ಬೋರ್ವೆಲ್ ಕೊರಿತಾ ಹೋರಾಗ ಆ ಪಾಯಿಂಟ್ಗೆ ಬಂದು ಬಂದು ಬಂದು ಆಗಾಗ ಸಿಕ್ಕಾಕೊಳ್ಳೋದು ಡ್ರಿಲ್ಲಿಂಗ್ ಮಿಷಿನ್ಗೆ. 3 ಸಾರಿ ತೆಗೆದು ನೋಡ್ಬೇಕಾದ್ರೆ ಬರೀ ಕಲ್ಲಿದೆ ಹಾವಳಿ. ಅದರಿಂದ ಬಿಟ್ಟು ಪುನಃ ಆ ಪಾಯಿಂಟ್ ಇಂದ ಒಂದು 10 ಅಡಿ ದೂರದಲ್ಲಿ ಇನ್ನೊಂದು 60 ಅಡಿ ಹೊಡಿಸು. ಓಡಿಸಿ ನೋಡುವಾಗ ಆ ಏರಿಯಾ ಪೂರ್ತಿ ಸಾಧಾರಣ ಒಂದು ಅಂದಾಜು 40 ಅಡಿ ಚದರದಲ್ಲಿ ಇದೇ ರೀತಿ ಭೂಮಿ ಇದೆ. ಕೆಳಗಡೆ ಅರ್ಧ ಮರಳು ಅರ್ಧ ಕಲ್ಲು, ಅದರಿಂದ ಬೋರು ಹಾಕಿದ್ರು ನೀರು ಸ್ಥಿರವಾಗಿ ಸಿಕ್ಕೋದು ಕಷ್ಟ ಅಂತ ಹೇಳಿದ್ರಿಂದ ತೆಗೆದು ಬಿಟ್ಟಿದ್ವಿ. ಆದ್ರೂ ರೋಬಸ್ಟವನ್ನ ಬೆಳಿತದ್ರಿ, ಒಟ್ಟು ಒಂದು 5 ಎಕರೆ ತೋಟದಿಂದ ಎಷ್ಟು ಕಾಫಿ ಸಿಗ್ತಾ ಇದೆ? ಈಗ ಅಂದಾಜು ಒಂದು 2 ವರ್ಷದಿಂದ 300 ಬ್ಯಾಗ್ ಕುಯ್ದಿದ್ದೀನಿ. ಮುಂದಕ್ಕೆ ಏನಾಯ್ತದೆ, ನೀರು ಸೌಲಭ್ಯ ಇದೆಯಲ್ಲ ನಮಗೆ, ಅದರಿಂದ ಇನ್ ಮೇಲೆ ಬರೋ ವರ್ಷಕ್ಕೆ ನೀರು ದೊಡ್ಡ ಮಳೆ ಹೊಡೆಯಲಿಲ್ಲ. ಈ ವರ್ಷ ಈ ರೀತಿ ಒಣಗ್ತಾ ಇದೆ, ನಮಗೆ ಹೇಳಕ ಅಂದಾಜು ಆಗುದಿಲ್ಲ, ಬರೋ ವರ್ಷನೇ ನೋಡ್ಬೇಕು. 5 ಎಕರೆಯಿಂದ 300 ಚೀಲನ ಅಥವಾ 6-7 ಎಕರೆ ಇದೆಯಾ? 6-7 ಇಲ್ಲ, 3.5 ಎಕರೆ ಇರ್ಬೋದು. ಅದು ಕಳೆದ ವರ್ಷ ಎಲ್ಲ ಒಳ್ಳೆ ಫಸಲ್ ಇತ್ತು, ಅದರಿಂದ ಹೇಳ್ತಾ ಇದ್ದೀನಿ. ಇನ್ನು 300 ಚೀಲ ಸರಾಸರಿ ಏನ್ ಸಿಕ್ಕೋದಿಲ್ಲ ಈ ಏರಿಯಾದಲ್ಲಿ. 250 300 ಒಳಗಡೆ ಬರೋದು ನೋಡಿ. ಈಗ ಇಲ್ಲಿ ಪಕ್ಕದವರು 1 ಎಕರೆ ಮೇಲೆ 50 ಚೀಲ ಕೊಯ್ದಿದ್ದಾರೆ, 10 ಎಕರೆ ಇದೆ ಇಲ್ಲಿ. ನೀವು ದಾರಿಯಲ್ಲಿ ದೊಡ್ಡವರು ನೋಡಬಹುದು. ಆಯ್ತಲ್ಲ, 500 ಚೀಲ ಆಯ್ತಾರ ಅವರಿಗೆ. ಒಂದೇ ಒಂದು ಬಿಡ್ಡಿದೆ ಮೇಲೆ, ಒಂದು ಗೇಟ್ ಹಾಕಿದ್ದಾರೆ. ಅದು ಒಬ್ಬೊಬ್ರು ಕುಯ್ತಾರೆ, ಅದ್ರ ಜೊತೆಲೆ ಪ್ಯಾಚಾಡಿ ಗೊಬ್ಬರ ಓಡುವ ಇದು. ನಮ್ಗೆ ಆಳು ಸ್ವಲ್ಪ ತೊಂದರೆ, ಈ ಮಕ್ಕಳು ಓದೋದ್ರಿಂದ ಆಳುಗಳು ಸ್ವಲ್ಪ ಹೊರಗಡೆಯಿಂದ ಕರ್ಕೊಳ್ಳೋದು, ಕೂಲಿ ಜಾಸ್ತಿ, ಈ ರೀತಿ ಸ್ವಲ್ಪ ತೊಂದರೆಯಲ್ಲಿ ಹೋಯ್ತಾ ಇದ್ದೀವಿ. ಕಾಳುಮೆಣಸು, ಕಾಳುಮೆಣಸು ಒಂದು ಈ ವರ್ಷದ ಮಟ್ಟಿಗೆ ಒಂದು 2 ಗಂಟೆ ಬರ್ಬೋದು ಅಷ್ಟೇ, ಹಾಳಾಗ್ಬಿಟ್ಟಿದೆ. ಸಾಧಾರಣ ಒಂದು 500-600 ಗಿಡಗಳಿದ್ದವು, ಪೂರ್ತಿ ಕಳೆದ ವರ್ಷಕ್ಕೆ ಒಂದು 350. ಈ ವರ್ಷ ಕುಯ್ದ್ರೆ ಎಲ್ಲಾ ಸೇರಿ ಒಂದು 2 ಕ್ವಿಂಟಲ್ ಕಷ್ಟದಲ್ಲಿ ಆಗ್ಬಹುದು. ನೀರಾವರಿ ಸೌಲಭ್ಯ ಇಲ್ಲದ ತೋಟಗಳಿಗೆ ಹೆಚ್ಚು ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಕಷ್ಟ ಆಗ್ತದೆ ಅಂತ ಹೇಳ್ತಾರೆ, ನೀವು ಏನು ಗೊಬ್ಬರ ಗೋಡು ಹಾಕ್ತೀರಿ, ಹೇಗೆ ನಿರ್ವಹಣೆ ಮಾಡ್ಕೊಂಡು ಹೋಗ್ತದ್ರಿ? ನಾವೀಗ ಈ ಫಸ್ಟ್ ಟ್ರಿಪ್ ನಮ್ಮ ಕಂಪನಿ ಗೊಬ್ಬರ ಕೊಡ್ತೀವಿ, ಒಂದು ಟ್ರಿಪ್ ಕೊಡ್ತೀವಿ ಈಗ ಈ ಮಳೆ ಬಿದ್ಮೇಲೆ. ಎರಡನೇಗಿಂತ ಸಗಣಿ ಇದ್ರೆ ಸಗಣಿ ಹಾಕ್ತೀವಿ. ಕಳೆದ ವರ್ಷ ಕಂಪ್ಲೀಟ್ ಎಲ್ಲಾ ಏರಿಯಾ ಸಗಣಿನೇ ಮಾಡಿದೀವಿ. ನಮ್ದು ಸಗಣಿ ಅಂತೂ ಬೇರೆ ಕಡೆಯಿಂದ ಸರಿಸಿ ಈ 6 ಎಕರೆ ಚಿಲ್ಟ್ರಿಗೂ ಸಗಣಿನೇ ಹಾಕಿದೀವಿ. ಈ ವರ್ಷ ಈಗ 2-3 ಮಳೆ ಬಿದ್ದಮೇಲೆ ಕಂಪನಿ ಗೊಬ್ಬರ ಒಂದೇ ಸೇರಿಕೊಡೋದು ನಾವು. ಇನ್ನು ನಾಟಿ ಬಿಟ್ಕೊಂಡು ನೋಡಿ, ಕೈಲು ಮುತ್ತ ಹಬ್ಬ ಅಂತೆಲ್ಲ ಹೇಳ್ತಾರಲ್ಲ, ಆ ಟೈಮಿಗೆ ಇನ್ನೊಂದಕ್ಕಿಂತ ಕಂಪನಿ ಗೊಬ್ಬರ ಕೊಡ್ತೀವಿ. ಆ ಯೋಚನೆಯಲ್ಲಿ ಈ ವರ್ಷ ಇದ್ದೀವಿ. ಅದಕ್ಕೆ ಕಳೆದ ವರ್ಷ ಸಗಣಿ ಕೊಡಬಾರ್ದು, 2 ದಿವಸ ಒಂದು ವರ್ಷ ಕೊಡಬೇಕು ಅಂತ ಎಲ್ಲ ಕಾಫಿ ಬೋರ್ಡ್ ಅವರು ನಮ್ಗೆ ಹೇಳ್ತಾ ಇದ್ದಾರೆ, ಮಾಹಿತಿ ಕೊಡ್ತಾ ಇದ್ದಾರೆ. ಅಂದ್ರೆ ಈ ವರ್ಷ ಸಗಣಿ ಗೊಬ್ಬರ ತೋಟ ಕೊಡೋದು, ಒಂದು ಸ್ವಲ್ಪ 1 ಎಕರೆಷ್ಟು ಬಾಕಿ ಇದೆ, ಅದನ್ನ ಈ ವರ್ಷ ಕಂಪ್ಲೀಟ್ ಮಾಡ್ತೀವಿ. ಪ್ರಮಾಣಿಯವರೇ, ತೋಟದಲ್ಲಿ ಅಡಿಕೆ ಸ್ವಲ್ಪ ಇದೆ, ತೆಂಗಿದೆ, ಅದ್ರ ಬಗ್ಗೆ ಹೇಳಿ. ಅದೇ ಹೇಳಿದಲ್ಲ ಸರ್, ಇದೆಲ್ಲ ಈಗ ನಾವು ಮಾಡಿಸ್ತಾ ಇರುವ ವ್ಯವಹಾರಗಳು. ಮುಂದಿಗೆ ಅದೇ ಮಳೆ ಜನರದು ನಮ್ದು ಸ್ವಲ್ಪ ಪ್ರಯತ್ನ ಇರಬೇಕು, ನಮಗೆಲ್ಲ ಮಳೆ ಅಂತ ಹೇಳಬೇಕು. ಯಾಕಂತ ಹೇಳಿದ್ರೆ ನಮಗೆ ನೀರಾವರಿ ಸೌಲಭ್ಯ ಇಲ್ಲ, ಒಟ್ಟಿನಲ್ಲಿ ಕೆರೆ ಇತ್ತು, ಕೆರೆಯಲ್ಲೂ ನೀರು ಬತ್ತಿ ಹೋಗ್ಬಿಟ್ಟಿದೆ, ಇಲ್ಲ. ಈ ರೀತಿ ಹೆಚ್ಚುವರಿ ಇಳುವರಿ ತೆಗಿಬೇಕಂದ್ರೆ ನೀರಾವರಿ ಸೌಲಭ್ಯ ಬೇಕೇ ಬೇಕು ರೈತನಿಗೆ. ನಿಮ್ಮ ತೋಟದಲ್ಲಿ ನಾವು ಕೂತ್ಕೊಂಡು ರೆಕಾರ್ಡಿಂಗ್ ಮಾಡ್ಕೊಳ್ತಾ ಇದೀವಿ, ತೆಂಗಿನ ಮರಗಳನ್ನು ನೋಡ್ತಾ ಇದ್ವಿ, ಅಡಿಕೆ ಗಿಡಗಳನ್ನು ಮರಗಳನ್ನು ನೋಡ್ತಾ ಇದ್ವಿ, ಫಸಲಿದೆ. ನೀರಾವರಿ ಇಲ್ಲದಿದ್ರು ತೆಂಗಿನಲ್ಲಿ ಕಾಯಿ ಇದೆ, ಮತ್ತೆ ವರಮಾನ ಪಡಿತದ್ರಿ? ಹೌದು, ಇಷ್ಟು ಅಂತ ಹೇಳಕ್ಕೆ ಒಂದು ಮರದಲ್ಲಿ ಲೆಕ್ಕಾಚಾರ ಆಗೋದಿಲ್ಲ ಸರ್. ನಮ್ಗೆ ಖರ್ಚಿಗೆ ತಗೊಳ್ತೀವಿ, ಮತ್ತೆ ನಾನು ಹೇಳಿದಲ್ಲಿ 700 ಸುಮಾರು ಕೊಟ್ಟು ಬಿಡ್ತೀವಿ 2 ವರ್ಷದಿಂದ ನಾವು. ಅದರಿಂದ ತೆಂಗಿನ ಗಿಡ ಇಷ್ಟೇ ಬರ್ತದೆ ಅಂತ ನಮ್ಗೆ ಹೇಳ. ಆದ್ರೂ ಒಂದು 3 ತಿಂಗಳು 2 ತಿಂಗಳಿಗೆ 4,000, 3,000, 2,000 ಈಗೆಲ್ಲ ಸಿಗ್ತಾ, ಅದು ಕಾಯಿ ಇದ್ದಾಗೆ ದುಡ್ಡು ಬರ್ತದೆ ಈ ಟೈಮಲ್ಲಿ. 700 ಟೈಮಲ್ಲಿ ಬೆಳೆದು ನಾಟಿ ಕೆಲಸ ಕಳೆದ ಮೇಲೆ ಇನ್ನು ಅದು ಒಂದೇ ಸೇರಿ ಡಿಸೆಂಬರಲ್ಲೇ ಕುಯ್ಯೋದು ನಾವು. ಆಗ ಕೊಟ್ಟು ಬಿಡ್ತೀವಿ ಅಂತೇಳಿ ನೋಡಿ, ಸುಲಿದು ಬಿಟ್ಟು ಗೋಣಿಯಪ್ಪಳು ಪಕ್ಕ ಟೌನ್ ಅಲ್ಲ, ಅವರೇ ತಗೊಂಡು ಹೋಗ್ಬಿಡ್ತಾರೆ. ನಾವು ಇಲ್ಲಿ ನೋಡ್ಕೊಳ್ಳೋದಷ್ಟೇ, ಅವರೇ ಸುಲಿಸಿದ್ರೆ ಒಂದು ಮರಗ ತೆಂಗಿನ ಕೆಜಿ ಲೆಕ್ಕ ನಮ್ಮ ಗೋಣಿಯಪ್ಪಳಲ್ಲಿ 25 ರೂಪಾಯಿಯಿಂದ 30 ರೂಪಾಯಿ ಗಂಟೆ ನಡೀತೆ 1 ಕೆಜಿ ಸುಲಿದ ಕಾಯಿ. ಯಾವುದು ಒಡೆದಿದ್ದಲ್ಲ ಈ ಇಡೀ 3 ತೆಂಗಿನಕಾಯಿ ಬರೋದುಂಟು, 2 ತೆಂಗಿನಕಾಯಿ ಬರೋದುಂಟು, ಈ ರೀತಿ ಮಾಡ್ತೇವೆ. ಎಷ್ಟು ಮರಗಳಿದ್ದಾವೆ ಒಟ್ಟು ಫಸಲು ಕೊಡವು ತೆಂಗು? ತೆಂಗು ಅದು ಇಲ್ಲಿ ಒಂದು 32 ಮರಗಳಿವೆ, ಲೆಕ್ಕಿಸಿದ್ರು 55 ಮರಗಳಿವೆ ಟೋಟಲ್ ನನ್ನ ಮನೆ ಪಕ್ಕದಲ್ಲಿ ಏರಿಯಾದಲ್ಲಿ. ಅದಕ್ಕೂ ಸಗಣಿ ಗೊಬ್ಬರ ಕೊಡ್ತೀರಿ? ಕೊಡ್ತೀವಿ, ಅದು ಒಂದು 2 ವರ್ಷಕ್ಕೆ ಒಂದೇ ಸರಿ ಕೊಡೋದು ತೆಂಗಿನ ಗಿಡಕ್ಕೆ. ಮತ್ತೆ ಇದು ಕೊಡ್ತೀವಿ ಉಪ್ಪು, ಕಳೆದ ವರ್ಷ ಕೊಟ್ಟಿದ್ದೀವಿ, 1 ವರ್ಷ ಬಿಟ್ಟು 1 ವರ್ಷ ಉಪ್ಪು ಕೊಡ್ತೀವಿ ನಾವು, ತಿನ್ನೋ ಉಪ್ಪೇನೆ. ಇಲ್ಲಿ ನೋಡಿ ಆ ಮೀನು ಮಾರ್ಕೆಟಲ್ಲಿ ಮೀನಲ್ಲಿ ಸಿಗ್ತದೆ, ಅವನಿಗೆ ಹೇಳಿದ್ರೆ ಒಂದು ಚೀಲಕ್ಕೆ 100 ರೂಪಾಯಿ ಆಗಿ ಇಟ್ಟಿರ್ತಾರೆ ಈ ಮೀನು ಮಿಕ್ಸ್ ಆಗಿ ಹುಡಿ ಬರೋದು. ಅದು 3 ವರ್ಷಕ್ಕೊಂದ್ಸರಿ ಕೊಟ್ಟರು ಒಳ್ಳೇದೆ, 2 ವರ್ಷಕ್ಕೊಂದ್ಸರಿ ಕೊಟ್ಟರು ಒಳ್ಳೇದೆ. ಒಂದು ಮರದ ಮೇಲೆ 4 ಕೆಜಿ 3 ಕೆಜಿ ಹಾಕೋದು ಮುಂಗಾರಲ್ಲಿ. ಈ ಟೈಮಲ್ಲಿ ಈಗ ಕ್ಲೀನ್ ಮಾಡಿಬಿಟ್ಟು ಹಾಕಬೇಕು ಅಂತ ಇದ್ರೆ ನಾವು ಹಾಕಿ ಕಳೆದ ವರ್ಷ ಹಾಕಿದ್ದೀವಿ, ಈ ವರ್ಷ ಹಾಕೋದಿಲ್ಲ ನಾವು ಭರವಸೆನೆ. ಅದು ಮೀನದ ಗೊಬ್ಬರ ವರ್ಷ ವರ್ಷ ಹಾಕಿದ್ರೆ ಮಳೆಗಾಲದಲ್ಲಿ ಗಿಡಗಳು ಉಂಟುಕೊಳ್ತವೆ. ಉಪ್ಪು ಮತ್ತು ಮೀನು ಎರಡು ಮಿಕ್ಸ್ ಇರ್ತದೆ, ದೊಡ್ಡ ಗಾಳಿ ಬಂದರೆ ಮರನೇ ಉಂಟು. ಅದನ್ನು ಒಂದು ವರ್ಷ ಬಿಟ್ಕೊಂಡು ಒಂದು ವರ್ಷ ಬರ್ತೀವಿ. ಉಪ್ಪನ್ನು ಎಷ್ಟು ವರ್ಷಗಳಿಂದ ಕೊಡ್ತಾ ಇದ್ರಿ? ಉಪ್ಪು ಸಾಧಾರಣ ಒಂದು ನನ್ನ ತಂದೆ ಸತ್ತು 20 ವರ್ಷ ಆಯಿತು, 20 ವರ್ಷದಿಂದ ಕೊಡ್ತಾ ಇದ್ದೀವಿ. ಉಪ್ಪು ಕೊಡೋದ್ರಿಂದ ಅನುಕೂಲ ಅಂತ ಅನಿಸುತ್ತೆ? ಅನುಕೂಲನೇ, ಯಾಕಂತ ಹೇಳಿದ್ರೆ ಅದರದ್ದು ಹೊಸ ನೋಡಿ ಹೊಂಬಳೆ ಬರೋದು ಅಂತ ಹೇಳ್ತೀವಿ. ಮೇಲೆ ತೆಂಗಿನ ಕಾಯಿ ಹಿಡಿಯೋಕ್ಕೆ ಹೊಸ ಒಂದು ಕೊನೆ ಬರ್ತದಲ್ಲ, ಆ ಉಪ್ಪು ಕೊಟ್ಟ ಮೇಲೆ 2 ತಿಂಗಳು 1 ತಿಂಗಳು ಬಿಟ್ಟು ನೋಡಿದ್ರೆ ಹೊಸ ಕೊನೆಗಳು ಕಾಣ್ತವೆ. ಇಲ್ಲಾಂತಂದರೆ 1 ವರ್ಷ ಆದರೂ ಅದು ಇಷ್ಟೇ ಅದರೊಳಗೆ ಇರ್ತದೆ. ನೆಲ್ಲಲ್ಲಿ ಆ ಸಣ್ಣ ಮೊಟ್ಟೆಗಳು ಇರ್ತವಲ್ಲ ಅದರೊಳಗಿನೇ ಇರ್ತವೆ, ಹೊರಗಡೆ ಬರೋದಿಲ್ಲ. ಈ ಉಪ್ಪು ಕೊಟ್ಟಾಗ ಅದಕ್ಕೆ ಸ್ವಲ್ಪ ಜೋರಾಗಿ ನಾವು ಕಂಪನಿ ಗೊಬ್ಬರ ಇದಕ್ಕೆ ಕೊಡ್ತೀವಿ ನೋಡಿ, ಗದ್ದೆಗೆಲ್ಲ ಕೊಡ್ತೀವಿ, ಅದೇ ರೀತಿ ಮುಂದೆ ಬರ್ತದೆ. ಒಳ್ಳೇದೇ, ಸಗಣಿ ಗೊಬ್ಬರನ್ನು ಕೊಡ್ತೀರಿ, ಉಪ್ಪನ್ನು ಕೊಡ್ತೀರಿ, ನೀರೇನು ಬೇಸಿಗೆಯಲ್ಲಿ ಕೊಡೋದಿಲ್ಲ ಅಲ್ವಾ? ಕೊಡೋದಿಲ್ಲ, ಅದರಿಂದ ತೊಂದರೆ. ಈಗ ಮನೆ ಬಳಕೆಗೆ ಯಾವಾಗಲೂ ತೆಂಗಿನಕಾಯಿ ಸಿಗುತ್ತಲ್ವಾ? ಅದೇನು ತೊಂದರೆ ಇಲ್ಲ ಸರ್, ಸಿಗ್ತಾ ಇದೆ. ಅಡಿಕೆ ಎಷ್ಟು ಮರಗಳಿದ್ದಾವೆ? ಅದೇ ನಾನು ಹೇಳಿದ್ರೆ ಅಂದಾಜು ಎಲ್ಲ ಸೇರಿ ಇಲ್ಲಿ ಒಂದು 200 ಮರಗಳಿವೆ. ಆದರೆ ಅಡಿಕೆ 2 ವರ್ಷದಿಂದ ಭಾಳ ಫೇಲ್ ಇರ್ತದೆ ಅಡಿಕೆ. ಈ ವರ್ಷ ಅವರು ನಮ್ಮ ಗೋಣಿಯಪ್ಪಲಿಂದ ಕೃಷಿ ಇಲಾಖೆ ಅವರು ಬಂದು ನೋಡಿದ್ದಾರೆ, ಅದಕ್ಕೆ ಒಂದು ಔಷಧಿ ಬರೆದು ಕೊಟ್ಟಿದ್ದಾರೆ. ಅವ್ರದ್ದೇ ಗೋಣಿಯಪ್ಪಲಲ್ಲಿ ಒಂದು ಹರಿಚಂದ್ರಪುರದಲ್ಲಿ ಒಂದು ಶಾಪ್ ಇದೆ, 2,500 ರೂಪಾಯಿ ಅಂತ ಒಂದು 5 ಲೀಟ್ರದ್ದು ಕ್ಯಾನು ಔಷಧಿ ಬರೆದು ಕೊಟ್ಟಿದ್ದಾರೆ ಅವರು. 2 ಇಂಚ್ ಮಳೆ ಆದಮೇಲೆ ಬನ್ನಿ, ಔಷಧಿ ಕೊಡ್ತೀವಿ. ಒಂದು ಅಡಿಕೆ ಮರಕ್ಕೆ ಸಾಧಾರಣ 2 ಲೀಟ್ರು ಬೆರೆಸ್ಬೇಕಂತೆ, 2 ಲೀಟ್ರು ಔಷಧಿ ಒಂದು ಬೇರನಲ್ಲಿ ಬೆರೆಸಿ ನಾವು ಕೊಟ್ಟಂಥ ಔಷಧಿಯನ್ನು ಒಂದೊಂದು ಮರಕ್ಕೆ ಕನಿಷ್ಠ 2 ಲೀಟ್ರು ಔಷಧಿ ಹುಯ್ಯಬೇಕಂತೆ. ಅಡಿಕೆ ಚೆನ್ನಾಗಿ ಬರ್ತಂತೆ, ಎಲ್ಲ ನೋಡಿ ಹೋಗಿದ್ದಾರೆ, ನೋಡ್ಕೊಂಡು ಬರ್ಕೊಂಡೆಲ್ಲ ಹೋಗಿದ್ದಾರೆ. ಈಗ ನಿಮ್ಮ ಹೇಗೆ ಬಂದಿದ್ದೀರಿ ಅದೇ ರೀತಿ ನೋಡ್ಕೊಂಡು ಬರ್ಕೊಂಡು ಹೋಗಿದ್ದಾರೆ. ಹೀಗೆ ಹೋಗ್ಬೇಕು, ಆ ಚೀಟಿ ಕೊಟ್ಟಿದ್ದಾರೆ, ಮಳೆ ಬಿದ್ದಮೇಲೆ ಅವ್ರ ಹತ್ರ ಹೋಗ್ಬೇಕು. ಔಷಧಿ ಇದೆ ರೆಡಿ, ಆದರೆ ಮಳೆ ಇಲ್ಲಲ್ಲ, ನಮಗೂ ನೀರು ಇಲ್ಲಲ್ಲ, ನೀರು ಇದ್ದಿದ್ರೆ ನೀರು ಹಾಯಿಸಿ ಹಾಕ್ಬೋದು ಅಂತ ಹೇಳ್ತಾರೆ. ದೊಡ್ಡದವರೆಲ್ಲ ಮೊನ್ನೆ ಹೊಡೆದ್ರು, ಅವರಿಗೆ ಸುಮ್ಮನೆ ಅಭ್ಯಸಾಗ್ತಾರೆ. ಈ ನೀರದ್ದು ಸೌಲಭ್ಯ ಇದ್ದರೆ ಅದೆಲ್ಲ ಮಾಡ್ಕೊಂಡು ಹೋಗ್ಬೋದು. ನೀರದ ಸೌಲಭ್ಯ ಇಲ್ಲದ್ರಿಂದ ನಾವು ಸ್ವಲ್ಪ ಲೇಟ್ ಮಾಡೋದು, ಯಾಕೆ ಮಣ್ಣು ಹದ ಇಲ್ಲದಲ್ಲಿ ಯಾವ ಗೊಬ್ಬರ ಕೊಟ್ಟರು ಮಣ್ಣಿಗೆ ಏನು ಅದು ಫಲವತ್ತಾಗೋಲ್ಲ. ಹದ ಮಣ್ಣು ಹೇಗಾದರೂ 1 ಇಂಚಿ ಅಲ್ಲ ಒಂದು 4 ಇಂಚಿ 3 ಇಂಚಿ ಹದ ಬರಬೇಕು, ಆಗ ಮಾತ್ರ ನಾವು ಹಾಕಿದಂಥ ಫಲ ಅದಕ್ಕೆ ಹಿಡಿತದೆ. ಇನ್ನು ಅದು ಸುಮ್ಮನೆ ಹಾಕಿ ಎಲ್ಲ ಬಿಸಿಲಲ್ಲಿ ಉಷ್ಣಾಂಶ ಹಾಕಿ ಹೋಗುತ್ತೆ, ಅದರಿಂದ ಪ್ರಯೋಜನ ಬರಲ್ಲ. ಏನು ಮಳೆ ಇಲ್ಲದೆ ನೀರದು ಸೌಲಭ್ಯ ರೈತನಿಗೆ ಇದ್ದೇ ಇರಬೇಕು. ತಮ್ಮಯ್ಯನವರೇ, ಮನೆಯಲ್ಲಿ ಯಾರ್ಯಾರು ಇದ್ದೀರಿ, ಎಲ್ಲರೂ ದುಡಿತೀರಾ, ಹೇಗೆ? ಇಲ್ಲ ಸರ್, ಅದೇ ನಾವು ಹೆಂಡತಿ, ಮಗ, ಮಗಳು, ನಾನು 4 ಆಳು. ಅದೇ ನಮ್ಮ ಕೈಯಲ್ಲಿ ಆಗುವಂಥ ದುಡಿಮೆ ನಾವು ಮಾಡ್ತಾ ಇದ್ದೀವಿ, ಸಾಧ್ಯ ಇಲ್ಲದ ಬೇರೆ ಕಡೆ ಕರ್ಕೊಳ್ತೀವಿ. ಇದು ನಾವು ಇಷ್ಟು ಮಟ್ಟಿಗೆಲ್ಲ ನಮ್ಮ ಮುಂದೆ ಸುಧಾರಿಸ್ಕೊಂಡು ಹೋಗೋದು ಸಾಧ್ಯ ಇಲ್ಲ. ಇವತ್ತು ನೋಡಿ ಮೆಣಸು ಕುಯ್ಯೋಕ್ಕೆ ಒಂದು 3 ಆಳು ಬಂದಿದ್ದಾರೆ. ಮೆಣಸು ನನ್ನ ಕೈಯಲ್ಲಿ ಸ್ವಲ್ಪ ಆರೋಗ್ಯ ಶಕ್ತಿ ಇಲ್ಲ ತಿಂಗಳಿಂದ. ಮಗ ಸಣ್ಣ ಸಣ್ಣ ಪುಟ್ಟ ಮರಗಳನ್ನು ಕುಯ್ತಾನೆ, ಮತ್ತೆ 3 ಜನರು ಅವರೆಲ್ಲ ಸೇರ್ಕೊಂಡು ಕುಯ್ಕೊಂಡು ಬರ್ಬೋದು. ಇವತ್ತು ಆಗ್ಬೋದು ಅಲ್ಲ ಇಲ್ವೋ, ನಾಳೆ ಆಗದೋದ್ರೆ ನಾಳೆ ಹೋಯ್ತೀವಿ. ಈ ರೀತಿ ಮಾಡ್ತಾ ಹೋಯ್ತೀವಿ, ಅವರು ನಾವೆಲ್ಲ ಜೊತೆ ಸೇರ್ಕೊಂಡು ಮುಂದಕ್ಕೆ ತಳ್ಳುತ್ತಾ ಹೋಯ್ತಾ ಇದ್ದೀವಿ. ಟಿಲ್ಲರ್ ಅನ್ನು ಇಟ್ಕೊಂಡಿದ್ರೆ ಯಾವ ಉದ್ದೇಶಕ್ಕೆ ತೆಗೆದುಕೊಂಡ್ರೆ, ಯಾವಾಗ ತಗೊಂಡ್ರಿ? ಟಿಲ್ಲರ್ 1999 ತಗೊಂಡ್ರಿ. ಆಗ ದನಗಳಿದ್ದು ನಮಗೆ ಇಲ್ಲಿ ಬೇಕಾದಷ್ಟು ಬೇರೆ ಕಡೆ ಬೆಂಗಳೂರು ಕಡೆ ಮೈಸೂರು ಕಡೆ ಇದ್ದಾರೆ, ಅವರ ಗದ್ದೆಗಳನ್ನ ಪಾಳು ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಆಗ ಮೇಯ್ಸೋಕೆ ತೊಂದರೆ ಇಲ್ಲ ದನಗಳನ್ನು, ಒಬ್ಬ ಸಣ್ಣ ಮಗು ಇದ್ರು ಒಂದು 10 ದನಗಳನ್ನು ಮೇಯಿಸ್ಬೋದು. ಆ ರೀತಿ ನಡೀತಾ ಇತ್ತು. 6 ದನಗಳಿದ್ದು 3 ಜೋಡಿ, 3 ಹಾರ ಕಟ್ತಾ ಇದ್ದ. ಆಗ ತಂದೆ ನಾನು ಇನ್ನೊಬ್ಬ ಲೇಬರ್ನ ಯಾರಾದ್ರೂ ಕಳ್ಕೊಳ್ಳೋದು, ಆಗ 3 ಹಾರಗಳನ್ನು ಮಾಡ್ತಾ ಇದ್ದವು. ಅಲ್ಲಿನ ದನಗಳಿಂದ ಭಾಳ ಹಾವಳಿ ಆಯಿತು. ಇರೋರು ತೋಟ, ಅವ್ರನ್ನ ನೋಡ್ಕೊಂಡೇ ಇರಬೇಕು ಒಬ್ಬ, ಅದ್ರ ಮೇಲೆ ಹಸುಗಳು, ಇದರಿಂದ ದನಗಳನ್ನ ಮಾರುಬಿಟ್ಟು ಅವರು ಸಿಕ್ಕಿದವ್ರನ್ನ ಎಲ್ಲ ಹಾಯಾಗಿ ಹೋಗೋದು, ದಾರಿ ಇಲ್ಲ ಅದು ಇದನ್ನು ಸ್ವಲ್ಪ ಕೇಳಿ ದನಗಳು ಈ ರೀತಿ ಮಾರ್ಬಿಟ್ರು. ನಮ್ದೊಂದು ನೆಂಟರು ಇಲ್ಲಿ, ಅಮ್ಮತಿ ಅವ್ರ ಮಗ ಮಿಲಿಟ್ರಿ ಹೋಗ್ಬಿಟ್ರು, ಅವರಿಗೆ ಜಮೀನಿದೆ, ಮಗ ಮಿಲಿಟ್ರಿ ಸೇರ್ತಾನೆ ನನಗೆ ಆಗೋದಿಲ್ಲ, ಅವ್ರ ಸ್ವಲ್ಪ ವಯಸ್ಸು. ಅದರಿಂದ ಅವ್ರು ಹೇಳಿದ್ರು ನಾನು ಟಿಲ್ಲರ್ ಕೊಟ್ಟುಬಿಡ್ತೀನಿ, ಬಂದು ನೋಡಿ ತಗೊಂತೇಳಿ. ಆಗ 40,000 ರೂಪಾಯಿ ಕೊಟ್ಟು ಅವ್ರ ಕೈನ ನಾನು ಇಸ್ಕೊಂಡೆ. ಏನೋ ನಮ್ಮಂತ ಒಂದು ರೈತ ಅಂತೇಳಿ ಲಾಸ್ಟಿಗೆ 1,000 ರೂಪಾಯಿ ಬಿಟ್ಕೊಟ್ರು, 39,000ಕ್ಕೆ ಅಲ್ಲೇನು ತಂದೆ ನಾನು. ಎಷ್ಟು ವರ್ಷ ಆದಂಗೆ ಆಯ್ತು? 22 ಆಗಾಯ್ತು. ಯಾವ್ದಾದ್ರಕ್ಕೆ ಬಳಕೆ ಮಾಡ್ಕೊಳ್ತೀರಿ ಟಿಲ್ಲರ್ ಅನ್ನ? ಟಿಲ್ಲರ್ ಅನ್ನ ಗದ್ದೆ ಉಳಿದು ಮೇಯ್ನ್ ಒಂದು. ಎರಡನೇ ಈಗ ಕಾಫಿ ಇಷ್ಟು ವರ್ಷಕ್ಕೆ ಕೆಲಸ ಮಾಡಿದೆ. ದೂರದ ತೋಟದಿಂದ ಸೌದೆ ತರ್ತೀವಿ, ಕಾಫಿ ತರ್ತೀವಿ, ಯಾವುದಕ್ಕೂ ಆಗೋಲ್ಲ ಅಂತ ಟಿಲ್ಲರು ಏನು ಫೇಲರ್ ಅಲ್ಲ. ಟಿಲ್ಲರು ಮನುಷ್ಯನಿಗೆ ಅವಶ್ಯ, ಒಂದು ಕುಕ್ಕೆ ಸಗಣಿ ಹೋಗ್ಬೇಕಾದ್ರೂ ಟಿಲ್ಲರೇ. ಆಗಿ ರೀತಿ ನಮಗೆ ಟಿಲ್ಲರಿಗೆ ಇಳಿಬೇಕು, 10ಕ್ಕೂ ಗದ್ದೆಗೆ ಇಳಿಯಕ್ಕೆ ಸೌಕರ್ಯ ಇದೆ, ಸಣ್ಣ ಮಗು ಆದರೂ ಓಡಿಸ್ಬೋದು. ಅದರಿಂದ ಟಿಲ್ಲರು ಲಾಭದಾಯಕ, ಟ್ರ್ಯಾಕ್ಟರ್ ಆಗಿ ಲಾಭದಾಯಕ. ಟಿಲ್ಲರ್ ಚಿಕ್ಕ ಕೆಲಸ ಮಾಡ್ತದೆ, ಟ್ರ್ಯಾಕ್ಟ್ರು ಸ್ವಲ್ಪ ದೊಡ್ಡದಾಗಿ ಜನರು ಬೇಕು, 4-5 ಜನರು ಮೇಲೇನೆ ಬೇಕು. ಅದು ಚಿಕ್ಕದು, ಇದಕ್ಕೆ ನಾವು ಸೇರ್ಕೊಂಡು ಈಗ ನಮಗೆ ನೋಡಿ ಮಧ್ಯಾಹ್ನ ಗಂಟೆ ಸುಮ್ಮನೆ ಇರ್ತೀವಿ, ಬೇಕಾದ್ರೆ 1 ಟಿಲ್ಲರ್ ಹಾಕ್ಬಿಟ್ಟು ತಗೊಂಡೋಗಿ ಗದ್ದೆಗೆ ಹಾಕಿ ಬಂದು ಆರಾಮಿಂದ ಊಟ ಮಾಡಿ ಮಲ್ಕೊಳ್ಬೋದು. ಯಾರು ಕೇಳೋದಿಲ್ಲ, ನಮ್ಮದೇ ಗಾಡಿ ಅಂತೇಳಿ ಇದಿಲ್ಲದ ಲಾಭದಾಯಕ ಇದೆ. ಕೆಡದಂಗೆ ಸುರಕ್ಷಿತವಾಗಿರ್ಲಿಕ್ಕೆ ಏನು ಗಮನ ಹರಿಸಬೇಕು, ಏನ್ ಕೆಲಸ ಮಾಡ್ಬೇಕು ಹೇಳಿ. ಸ್ವಲ್ಪ ರಿಪೇರಿ ಬಂದ್ರೆ ಇಲ್ಲೇ ಪಕ್ಕದಲ್ಲೇ ಗೋಣಿಯಪ್ಪಲಲ್ಲೂ ಇದೆ, ಮತ್ತೆ ನೋಡಿ ಪುನ್ನಿಮಾನಿ ಅಂತೇಳಿ ಈ ಹಾಸ್ಪಿಟಲ್ ಬರುವಾಗ ಗೋಣಿಯಪ್ಪಲು ಹೋಗುವ ದಾರಿಯಲ್ಲಿ ಸಿಗ್ತದೆ. ಎರಡು ಮೂರು ಸ್ಟೋರ್ ರೂಮ್ಗಳಿವೆ, ಅವರು ಬಿಟ್ಟರ್ಗಳು ಬರ್ತವೆ ಬರ ಕೇಳಿದ್ರೆ. ಇನ್ನಿಲ್ದಾಗೆ ನಾವು ಫೋನ್ ಮಾಡಿದ್ರು ಬರ್ತಾರೆ, ರಿಕ್ಷಾ ಏನಾದರೂ ಮಾಡ್ಕೊಂಡು ಬಂದು ರಿಪೇರಿ ಮಾಡಿ ಕೊಟ್ಟು ಹೋಗ್ತಾರೆ. ಅವ್ರು ಚಾರ್ಜ್ ಕೊಟ್ಟರೆ ಆಯ್ತು. ಈ ರೀತಿ ನಡೀತಿದೆ. ಹಿಂದೆಲ್ಲ ಎತ್ತುಗಳು ಕೋಣೆಗಳು ಇರ್ತಿದ್ವು, ಮತ್ತೆ ಉಳುಮೆಗೆ ಆರಾಮಾಗಿ ಬಳಕೆ ಆಗ್ತಾ ಇತ್ತು, ಅದು ಕಡಿಮೆ ಆಯ್ತು, ಮೇಯಿಸೋದು ಕಷ್ಟ ಆದಿದನ್ನು ಒಂದು ದೃಷ್ಟಿಯಲ್ಲಿ ಕಡಿಮೆ ಸರ್. ಈಗ ಮೊದಲಾಗಿ ಪಾಳು ಬಿಟ್ಟ ಜಮೀನುಗಳು ಎಲ್ಲಿಲ್ಲ, ಮತ್ತೆ ಒಬ್ಬರು ಜಮೀನಿಗೆ ಇನ್ನೊಬ್ಬರದು ದನ ಕರಗಳು ಈಗ ಹೋಗಬಾರದು. ಮೊದಲಾಗಿದ್ರೆ ಹೋದ್ರೆ ಏನೋ ಮೇಯ್ಕೊಂಡು ಹೋಗ್ತೀವಿ ಅಂತೇಳಿ ಈ ರೀತಿ ಈಗ ಎಲ್ಲ ತೋಟ ಆಗ್ಬಿಟ್ಟಿದೆ ನೋಡಿ. ಅದರಿಂದ ಕಷ್ಟ ಇದೆ. ಈಗ ಅವರವ್ರ ಜಮೀನಲ್ಲಿ ಅವರವರು ವ್ಯವಹಾರಗಳು ಮಾಡ್ಕೊಂಡು ಹೋಗ್ಬೇಕು. ಚೆನ್ನಾಗಿ ಇಟ್ಕೊಂಡಿದ್ದೀರಿ ಅಲ್ವಾ? ಹಸುಗಳನ್ನ ಸಾಕೊಂಡು ಹೋಗ್ತಾ ಇದ್ರಿ, ಎಷ್ಟು ವರ್ಷಗಳಿಂದ ನಿಮ್ ಜೊತೆಗೆ ಹಸುಗಳಿದಾವೆ, ಎಷ್ಟಿದಾವೆ? ಈ ವರ್ಷ ಮೂರು ಮಾರ್ಬಿಟ್ಟೆ ಸರ್. ಇದೇ ತೊಂದರೆ, ಜನರು ಮೇಸಕ್ಕಿಲ್ಲ ಅಂತೇಳಿ. ಅವು ಸಾಧಾರಣ 15 ವರ್ಷ ಅದು. ಒಂದು ಬ್ಯಾಚ್ ಎಲ್ಲ ಮಾರಿದೀನಿ ನಾನು, ಕರಗಳು ತಾಯಿ ಕಳೆದ ವರ್ಷ ಎಲ್ಲ ಕಂಪ್ಲೀಟ್. ಒಂದು 5 ರಾಸು, ಈಗ ಒಂದು 2 ರಾಸು, 7 ರಾಸು ಮಾರಿದ್ದೀನಿ. ಅದಕ್ಕೆ ಮುಂದಿಲ್ಲ ಒಂದು 4 ರಾಸು ಕರಿಯವ್ರನ್ನೇ ಮಾರಿದ್ದೀನಿ, ಎಲ್ಲರಿಗೆ ಬೇಕಾದಂತ ಹಳ್ಳಿ ಜನರಿಗೆ, ಇಲ್ಲಿ ಪಕ್ಕದಲ್ಲೆಲ್ಲ ಗೊತ್ತಿರೋರು. ಈಗ 2 ಇಟ್ಕೊಂಡಿದ್ದೀನಿ, 2 ಕರ ತಾಯಿ, ಈಗ 4 ಇರೋದಲ್ಲಿ. 3 ಗಂಟೆಗೆ ನಮ್ಮ ಗದ್ದೆಯಲ್ಲಿ ಕಟ್ತೀವಿ, ಅಲ್ಲೇ ಕೆರೆ ಇದೆ, ಕೆರೆಯಲ್ಲಿ ದನ ಕುಡಿಯಕ್ಕೆಲ್ಲ ನೀರಿದೆ. ನೀರೆಲ್ಲ ಕೊಟ್ಟುಬಿಟ್ಟು ತಗೊಂಡು ಬಂದು ಮನೆಯಲ್ಲಿ ಪಕ್ಕದಲ್ಲಿ ಸ್ವಲ್ಪ ಖಾಲಿ ಇದೆ ಕೊಟ್ಟಿಗೆ, ಆ ಕಡೆ ಅಲ್ಲಿ ಕಟ್ತೀವಿ. ಈಗ ಬಿಸಿಲು ಟೈಮ್ ಕಷ್ಟನೇ, ಹೊರಗಡೆ ಹಸಿವುಲ್ಲೂ ಸಿಕ್ಕೋದಿಲ್ಲ. ಇನ್ನು ಬ್ಯಾಕಿ ಟೈಮಲ್ಲಿ ಅದೇ ಖಾಲಿ ಏರಿಯಾ ಪಾಳು ಬಿಟ್ಟವ್ರದ್ದಿದೆ, ಅಲ್ಲಿ ಸ್ವಲ್ಪ ಗೂಟ ಗುಟ ಹಾಕೊಂಡು ಅವರು ಏನು ಹೇಳೋದಿಲ್ಲ. ದೂರದಲ್ಲಿದ್ದಾರೆ, ಬೆಂಗಳೂರು ಮೈಸೂರಲ್ಲಿ ಇದ್ದಾರೆ, ಅದರಿಂದ ಅವ್ರ ಜಾಗದಲ್ಲಿ ಮೆಸ್ಸಿದ್ವಿ. ಎಂಥ ಹಸುಗಳು, ಯಾವ ತಳಿ? ಅವು ಕ್ರಾಸ್ ಬ್ರೀಡ್ ಅಂತ ಹೇಳ್ತೀವಿಲ್ಲ. ಇದು ಸುಮಾರು ಅದೇ 15 ವರ್ಷ ಆಯ್ತು. ಏನಾದ್ರೆ ದೊಡ್ಡ ಕಾಯಿಲೆ ಬಂದ್ರೆ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಒಂದು ಸಣ್ಣ ಮುಟ್ಟ ಕಾಯಿಲೆಗಳಿಗೆ ಹೋಗಿ ಬಾಯಲ್ಲಿ ಹೇಳಿದ್ರೆ ಅವ್ರಿಗೆ ಗೊತ್ತಿತ್ತು. ನಮ್ದೆಲ್ಲ ಲೀಸ್ಟ್ ಇದೆ, ಗೋಣಿಯಪ್ಪಲಲ್ಲಿ ಬಂದ ಬಿಟ್ಟಿಲ್ಲ, ಯಾಸುಗಳದ್ದು ನಮ್ದು ಫೋಟೋಗಳು ಕೊಟ್ಟಿದ್ದೀವಿ. ಅವ್ರು ಹೋಗಿ ಇದೆ ನನ್ನ ಹೆಸರು ಹೇಳಿದ್ರೆ ಅವರಲ್ಲಿ ಇಂಥ ತಳಿಗಳು ಅಂತೇಳಿ ಬರ್ಕೊಂಡಿದ್ದಾರೆ. ಅದಕ್ಕಿರೋ ಟ್ಯಾಬ್ಲೆಟ್ ಪುಡಿಗಳು ಕೊಟ್ಟು ಈ ರೀತಿ ಕೊಡಿ ಅಂತ ಹೇಳ್ತಾರೆ. ಗೋಣಿಯಪ್ಪಲಲ್ಲಿ ಅಷ್ಟೇ ಪೊನೆ ಬಿಟ್ಟಿಲ್ಲ, ಅದು ನಮಗೆ ಮೇನ್ ಪೊನೆ ಬಿಟ್ಟಿಲ್ಲ. ಅವ್ರು ಬರ ಕೇಳಿದ್ರು ಬರ್ತಾರೆ. ಹಸಿರು ಮೇವು, ಒಣಮೇವು? ಒಣಮೇವು ಇದೆ ನಮ್ಮ ಭತ್ತದ ಹುಲ್ಲು. ಬೆಳಿಗ್ಗೆ ಮಾತ್ರ ಒಂದೊಂದು ಬಕೆಟು, ಅದೇ ನಮ್ಮ ಭತ್ತದ ಹುಲ್ಲುದು ತವಳು ರಾತ್ರಿ ಹಾಕ್ಬಿಟ್ಟು ಬೆಳಗ್ಗೆ ಒಂದೊಂದು ಬಕೆಟ್ ಕೊಡ್ತೀವಿ ಅಷ್ಟೇ. ಇನ್ನು ಬೇರೆ ಎಷ್ಟು ಯಾವುದು ಫೀಡ್ ಗಿಡ ನಾವು ಕೊಡೋದಿಲ್ಲ. ಹಾಲನ್ನು ಮಾರಾಟ ಮಾಡ್ತೀರಲ್ವ? ಹಾಲು ಒಂದು 5 ಲೀಟ್ರ್ ಕೊಡ್ತೀವಿ ಬೆಳಗ್ಗೆ. ನಮಗೆ ಒಂದು 1.5-2 ಲೀಟ್ರ್ ಬೇಕಾಯ್ತದೆ ಮಕ್ಕಳು ನಾವೆಲ್ಲ ಕುಡಿಯೋಕ್ಕೆ. ಹಾಗೆ ಒಂದು 7 ಲೀಟ್ರ್ ಕರಿತೀವಿ 2 ಹಸದ. ಕಮ್ಮಿ ಆಗ್ಬಿಟ್ಟಿದೆ ಈಗ ಬಿಸಿಲಲ್ಲ ಸರ್. ಬೇಸಿಗೆಲ್ಲೂ ಸಾಕ್ಲಿಕ್ಕೆ ಏನು ತೊಂದರೆ ಇಲ್ಲ, ಮಳೆಗಾಲದಲ್ಲೂ ಸಮಸ್ಯೆ ಇಲ್ಲ ಅಲ್ವಾ? ಇಲ್ಲಿ 3 ಜನರು ಇದ್ದರೆ ನನಗೆ ತೊಂದರೆ ಇಲ್ಲ, ಬೇರೆ ಜನರು ಅಂತ ಹೇಳೋದಲ್ಲ. ಇಲ್ಲಿ ಸರ್ಕಾರ ರೋಡ್ ಇದ್ದರೆ ನೀವು ಇಲ್ಲಿಂದ ನೋಡಿ ಹೋಗಿ ಅಲ್ಲಿ ಅಂದ್ರೆ ಗ್ರೌಂಡ್ ಕಾಣಗುಂಟೆ, ಎರಡು ಕಡೆಯಿಂದ ರೋಡಲ್ಲೇ ಮೇಯಿಸಿದ್ರು ಸಾಕು. ಈಗ ರೋಡ್ ಸೈಡ್ ಮನೆ ಬೇರೆಯವ್ರದ್ದು ದನಗಳಿಲ್ಲ. ಇಲ್ಲೆಲ್ಲ 35-40 ಎಕರೆ ಪ್ಲಾಂಟರ್ಸ್ಗಳೇ ಇರೋದು ಇದು ಸುತ್ತಮುತ್ತ. ಆ ಕಡೆ ನೋಡಿ ಅವರು ಅಷ್ಟೇ, ಮೇಲೆ ಅಷ್ಟೇ. ಅವ್ರಿಗೆಲ್ಲ ದನಗಳ ಕರೋದು ಇಷ್ಟ ಇಲ್ಲ. ಇದೇ ಒಬ್ಬೊಬ್ರು ಇವರೊಬ್ರು ಸಾಕೊಂಡಿದ್ದಾರೆ, ಒಂದೆರಡು ನಮ್ಮಾಗೇನೆ ಈ ಮೇಲೆ ಮನೆಯವರು. ಇನ್ನು ಅವರೆಲ್ಲ 5-6 ವರ್ಷ ಆಗ್ಬಿಡ್ತು ದನಗಳದ್ದು. ಹೊರಗಡೆ ತಗೊಳ್ತಾರೆ ಹಾಲು ಟೌನಿಂದ. ಅವರು ಲೇಬರ್ ಚಾರ್ಜ್ ಅದು ರಿಸ್ಕ್ ಅಂತೇಳಿ ಇಟ್ಕೊಂಡಿಲ್ಲ. ಒಂದು 10 ವರೆಗೆ ಒಂದು 35-40 ಎಕರೆ ಜಮೀನು ಇರೋವರೇ ಇರೋದು. ಇದೆಲ್ಲ ಹಾಲಿಗೆ ಹಸುಗಳನ್ನ ಸಾಕೋಕ್ಕೆ ಅವರಿಗೆ ತೊಂದರೆನೋ, ಹಾಲುಗಳಿದೆ ಇದ್ರ ತೊಂದರೆನೋ ಇನ್ನೇನು ಅವರಿಗೆ ಒಂದು ಸ್ವಲ್ಪ ಅದ್ರ ಮೇಲೆ ಇಷ್ಟ ಕಮ್ಮಿ. ಹಾಲು ಎಲ್ಲಿ ಮಾರಾಟ ಮಾಡ್ತೀರಿ? ಗೋಣಿಯಪ್ಪಲು ಓಟ್ರು ಕೊಡ್ತೀನಿ. ಅದೊಂದು 3-4 ವರ್ಷದಿಂದ ಪರ್ಮೆಂಟ್ ನಾವು ಕೊಡೋದು. ನಮಗೆ ಇರೋದು ನಾವು ಇಲ್ಲಿ ತಗೊಳ್ತೀವಿ. ಇನ್ನು ಅಲ್ಲಿ ಇಲ್ಲಿ ಸುತ್ತಮುಂದ 2-3 ಕಡೆಗಳು ಕಾಯಿಲೆ ಹೆಸರು ಅವರು ತಗೊಂಡು ಹೋಗ್ತಾರೆ. ಪಕ್ಕದ ಮನೆಯವರು 1-1 ಲೀಟ್ರ್ ತಗೊಂಡು ಹೋಗ್ತಾರೆ. ಎಲ್ಲ ಸೇರಿ 1-6 ಲೀಟ್ರ್ ಹೋಗ್ತದೆ. ಸಗಣಿ ಗೊಬ್ಬರ ಎಷ್ಟು ಸಿಗುತ್ತೆ ನಿಮ್ಮ ತೋಟಕ್ಕೆ ಅಥವಾ ಭತ್ತದ ಗದ್ದೆಗೆ ಹಾಕ್ಲಿಕ್ಕೆ ಒಟ್ಟಾರೆ ಒಂದು ವರ್ಷದಲ್ಲಿ? 10 ಟಿಲ್ಲರ್ ಆಯ್ತು ಸರ್ ಕಳೆದ ವರ್ಷ. 5-6 ಟಿಲ್ಲರ್ ತೋಟಗಾಗಿದ್ದೀನಿ, ಇನ್ನು 4 ಟಿಲ್ಲರು ಗದ್ದೆಗೆ ಆಗಿದ್ದೀನಿ, ಪೈರು ಗದ್ದೆಗೆ ಅಂತೇಳಿ. ಪೈರು ಚೆನ್ನಾಗಿ ಬರೋದು ತೊಂದರೆಯಿಂದ ಈ ವರ್ಷ ಒಂದು 10 ಆಗ್ಬೋದು. 10 ಆದರೂ 8 ಆದರೂ ಆಯ್ತು. ಅಲ್ಲ ಒಂದು 2-3 ಟಿಲ್ಲರು ಗದ್ದೆಗೆ ಈಗಲೇ ತಗೊಂಡು ಹೋಗಿ ಹಾಕಿದ್ದೀನಿ. ಮಳೆ ಬಿದ್ದುಬಿಟ್ರೆ ತೊಂದರೆ ಅಂತೇಳಿ ತಗೊಂಡು ಹೋಗಿ ಹಾಕಿ ಅದಕ್ಕೆ ಸೊಪ್ಪು ಸೋಲು ಮುಚ್ಚಿದ್ದೀನಿ ಅಷ್ಟೇ. ಈ ಬಿಸಿಲಿಂದ ಎಲ್ಲ ಹಾಳಾಯ್ತು, ಅದರಿಂದ ಮುಚ್ಚಿದ್ದೀನಿ. ನಮಗಿರೋದು ಸಿಗ್ತದೆ, ಇನ್ನು ಬೇರೆ ಕಡೆ ಇಲ್ಲಿ ದುಡ್ಡು ಕೊಟ್ಟರು ಸಿಗ್ತದೆ. ನಮ್ಮಿಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ, ನಾವು ನಮ್ಮದೇ ಇಟ್ಟುಕೊಂಡು ನಾವು ಬೆಲೆಗೇನು ಹೋಗಲಿಲ್ಲ. ಅದಕ್ಕೆ ಸಗಡಿ ಇಲ್ಲಿಗೆ ಬರ್ತವೆ. ಮತ್ತೆ ಈಗ ನನ್ನೆಲ್ಲ ಮೊನ್ನೆ ಸಹ ಇಲ್ಲಿ ಲೋಡ್ ಲೆಕ್ಕದಲ್ಲಿ ತಂದು ಇಳಿಸಿ ಹೋಗ್ತಾರೆ. ಹುಣಸೂರವರು ಇಲ್ಲಿ ಪಕ್ಕದ ತೋಟದಲ್ಲಿ ಇಳಿಸಿದ್ದಾರೆ, ರೇಟೆಲ್ಲ ನಾನು ಕೇಳಲಿಲ್ಲ. ನಮಗಿಲ್ಲಿ ಸಗಡಿ ಗೊಬ್ಬರದ ಅಭಾವ ಇಲ್ಲ. ಯಾಕೆ ರೋಡ್ ಸೈಡು ಹುಣಸೂರು ಪರ್ಯಾಪಣ್ಣ ಬಿಟ್ಟ ಮೇಲೆ ನೆಟ್ಟಿಗೆ ಇಲ್ಲೇ ಬಂದುಬಿಡ್ತವೆ. ಗೋಣಿಯಪ್ಪಲಿಂದ ಬಂದು ಇಲ್ಲೇ ಇಳಿಸಿ ಹೋಗ್ತಾರೆ. 2-3 ಪಾರ್ಟಿಗಳು ಅದಕ್ಕಿಂತ ಇದ್ದಾರೆ, ಗೊಬ್ಬರ ತಂದು ಇಲ್ಲಿ ಇಳಿಸೋದು. ಒಳ್ಳೆ ಟೈಮಲ್ಲಿ ಕುಯ್ದು ಟೈಮು ಅವ್ರಿಗೆ ದುಡ್ಡಿಗೆ ತೊಂದರೆ ಟೈಮಲ್ಲಿ ಸಾಲ ದುಡ್ಡು ಇಸ್ಕೊಂಡು ಹೋಗ್ತಾರೆ. ಇಲ್ಲಿವರು ಕೊಡ್ತಾರೆ, ನಂಬಿಕೆ ಇದೆ 7-8 ವರ್ಷದಿಂದ. ಈಗ ಬಂದು ನೋಡಿ, ನನ್ನ ಒಂದು ಲೋಡ್ ಬಂತು, ಇವತ್ತು ಬರ್ಬೋದು. ಈಗ 3-4 ಅವನ ಕೇಳಿದೆ, ನಾಳೆ ಬರ್ತೀವಿ ಮಾತಾಡೋಣ ಅಂತ ಹೇಳಿದೆ. ನಾಲ್ಕು ಗಂಟೆ ಬರ್ತಾರೆ, ಇಳಿಸಿ ಹೋಯ್ತಾರೆ ಅವರೇ, ಅವ್ರದ್ದೇ ಲೇಬರ್ಸು, ಅವ್ರಿಗೆ ಇಳಿಸಿ ಹೋಯ್ತಾರೆ. ಇವ್ನಿಂದ ತೋಟ ಒಳಗಡೆ ಹಾಕೊಳಕ್ಕೆ ಇವರು ಲೇಬರ್ಗಳು ಇದ್ದಾರಲ್ಲ ಹಾಕೊಳ್ತಾರೆ. ಗದ್ದೆ ಎಷ್ಟು ವರ್ಷದಿಂದ ಮಾಡ್ತಿದ್ರಿ, ಯಾವ ತಳಿಯನ್ನ ಬೆಳ್ಕೊಂತ ಬಂದಿದ್ದೀರಿ? ತಂದೆ ಹೋದ್ಮೇಲೆ ಒಂದು 20 ವರ್ಷದಿಂದ ತಂದೆ ಮಾಡ್ತಾ ಇದ್ದಿದ್ದು ಹಳೆಯ ಭತ್ತಗಳು, ಅವು ನಮ್ಮ ಒಡಗಿನ ಭತ್ತಗಳು. ಅದೊಂದು 3-4 ವರ್ಷ ಮಾಡಿದ್ವಿ ನಾನು. ಅದರಿಂದ ಆ ಭತ್ತದಲ್ಲಿ ನಮಗೆ ಲಾಸ್, ಪ್ರಯೋಜನ ಬರೋದು, ಹುಲ್ಲೇ ಬೆಳೆದ್ಬಿಡೋದು, ಭತ್ತನೇ ಬರೋಲ್ಲ. ಅದರಲ್ಲೇ ಒಳ್ಳೆ ಕಾವೇರಿ ಸಂಕ್ರಮಣ ಕಳೆದ ಮೇಲೆ 2-3 ಮಳೆ ಬಿದ್ದುಬಿಟ್ಟು ಜಳ್ಳೆ ಆಗೋದು. ಅಲ್ಲಿಂದ ಈಗ ನಾನು ಒಂದು 13ನೇ ವರ್ಷ. ನಿಮ್ಮ ಇಲ್ಲಿಂದ ನೋಡಿ, ಕೃಷಿ ಇಲಾಖೆಯಿಂದ ಬೀಜದ ಭತ್ತ ಸಿಗ್ತದೆ ಪೊನ್ನೆಬೆಟ್ಟೆ. ಅಲ್ಲಿಗೆ ಈಗ ಹೋಗಿ ಹೇಳಿದ್ರೆ ಸಾಕು, ನಮ್ಮದು ಅಲ್ಲಿ ಒಂದು ಲಿಸ್ಟ್ ಇದೆ, ಅಲ್ಲಿ ಹೇಳಿದ್ರೆ ವರ್ಷ ವರ್ಷ ನಾವು ತಗೊಂಡು ಬರೋರು. 4 ಮೂಟೆ 5 ಮೂಟೆ ಬೀಜದ ಭತ್ತ ಕೊಡ್ತಾರೆ, ಯಾವ ಭತ್ತ ಬೇಕೋ ಅದು. ಅದು ಒಳ್ಳೆ ಇಳುವರಿ ನೋಡಿ ನಮ್ಮ. ಮತ್ತೆ ಇನ್ನೊಂದು ಉದ್ದ ಸ್ವಲ್ಪ ಆಗಿ 4-5 ವರ್ಷ ಬರಾಬರಿ ಬೇಡಿಕೆ ಇತ್ತು ಆ ಭತ್ತಕ್ಕೆ, ಅದು ಹೆಸರೇ ಮರ್ತಾ ಇದೆ ನೋಡಿ. ಅವರು ಆ ಭತ್ತ ಕೊಟ್ಟಿದ್ರು 4ನೇ ವರ್ಷದಿಂದ ತುಂಗ ಭತ್ತ ಅಂತ ಹೇಳಿದ್ರೆ ಕುಂದ ಈ ಏರಿಯಾದಲ್ಲಿ ಎಲ್ಲಿ ನೋಡಿದ್ರು ಅದೇನೆ ಬೆಳೆಸಿದ್ರು ಪನ್ನಂಬೆಟ್ಟೆ ಏರಿಯಾ. ಅದು ಒಂದು 5 ವರ್ಷ ಬೆಳೆದ ಭತ್ತನ ಆಯ್ತದೆ ಅದು. ಅದೇ 3-4 ವರ್ಷ ಕಳೆದ ಮೇಲೆ ಅದರಲ್ಲಿ ಕದ್ರು ಬಂದ ಮೇಲೆ ಲಾಸ್ಟಲ್ಲಿ ಜಳ್ಳು ಬೀಳೋದು. ಅದರಿಂದ ಕಳೆದ ವರ್ಷದಿಂದ ಬಿಟ್ಟು ಬಿಟ್ಟೆ ನಾನು ಬೇಡ ಅಂತೇಳಿ. ಇಳುವರಿ ಕಮ್ಮಿ, ತನೂ ಹಾಗೇನಲ್ಲ, ಊಟಕ್ಕೂ ಫೈನ. ಇಲ್ಲಿ ಬೇಕಾದ್ರೆ ತೋರಿಸೋದು ಅಕ್ಕಿ ಐಕ್ಲಾಸ್ ನಮ್ಮ ತುಪ್ಪದಂದಿಗೆಲ್ಲ ಭಾಳ ಚೆನ್ನಾಗಿರ್ತದೆ. ಇಳುವರಿಯಿಂದ ಪರವಾಗಿಲ್ಲ, ಜಳ್ಳು ಬರೋದಿಲ್ಲ ಜಾಸ್ತಿ. ಒಂದು ಜೀರಿ ಸಣ್ಣ ಭತ್ತಕ್ಕಿಂತ ಸ್ವಲ್ಪ ದಪ್ಪಗಿದೆ, ಒಳ್ಳೆ ಇಳುವರಿ. ಅದು ಹುಲ್ಲು ಆಗೋದು ಸ್ವಲ್ಪ ಕಮ್ಮಿ. ಹುಲ್ಲಿಂದ ಏನು ಪ್ರಯೋಜನ ಹೇಳಿ, ಕಟ್ಟೋದು ಅದು ಇದು ಅಂತ ಹೇಳ್ಕೊಂಡು ಜನರು ಸಿಕ್ಕೋದು ಅಷ್ಟೇ. ತನು ಭತ್ತ ನಮ್ಮ ಈ ಏರಿಯಾಕ್ಕೆ ಚೆನ್ನಾಗಿ ಬೆಳೀತದೆ. ತುಂಗಾ ಭತ್ತಕ್ಕಿಂತ ತನು ಭತ್ತ ಒಳ್ಳೇದು ಅಂತ ಹೇಳ್ತದ್ರಿ? ಹೇಳ್ತೇನೆ ನಿಜವಾಗಿ. ಯಾಕಂದ್ರೆ ತುಂಗದಲ್ಲಿ ಒಂದು ಬೆನಿಫಿಟ್ ಇದೆ, ಹುಲ್ಲು ಈಗ ಮಾರಾಟಕ್ಕೆ ಹುಲ್ಲುಗೂ ಒಳ್ಳೆ ರೇಟ್ ಇದೆ. ಈಗ 2 ವರ್ಷದಿಂದ ಮಾರಾಟಕ್ಕೂ ಹೋಯ್ತಾ ಇದೆ ಅದು. ಅದರ ಹುಲ್ಲು ಬೇಡಿಕೆ ಕೇರಳಕ್ಕೆ ಹುಲ್ಲಿಗೆ ನೋಡಿ, ನಾವು ಈಗ ನಮ್ಮ ಅನುಭವದಲ್ಲಿ 6 ರೂಪಾಯಲ್ಲಿ ಕೊಟ್ಟಿದ್ದೀನಿ ನಾನು 1 ಗಂಟೆ ಹುಲ್ಲಿಗೆ 6 ರೂಪಾಯಿ. ಅದೇ 6 ರೂಪಾಯಿ ಕಂತೆ ಹುಲ್ಲು ಇವತ್ತು 25 ರೂಪಾಯಿ ಬಂದಿದೆ, ಈ ವರ್ಷ 25 ರೂಪಾಯಿ. ಆ ರೀತಿ ರೇಟ್ ಬರ್ತಾ ಉಂಟು. ಯಾಕಂತ ಹೇಳಿದ್ರೆ ಭತ್ತ ಹುಲ್ಲು ಚೆನ್ನಾಗಿ ಕಾಣುವಾಗ ರೇಟನ್ನು ಕೊಡ್ತಾನೆ. ಆದರೆ ತಾನು ಹುಲ್ಲುದು ಲಾಭ ಇಲ್ಲ, ಭತ್ತ ಮಾತ್ರ ಫೈನ್ ಭತ್ತ. ಊಟಕ್ಕೂ ಅಷ್ಟೇ, ಯಾವ ಒಂದು ಕಾರ್ಯಕ್ಕೆ ಬಳಸ್ಬೋದು. ಒಳ್ಳೆ ಮಧ್ಯ ಮನೆಯಲ್ಲಿ BT ರೇಸಬೇಕು, R ರೇಸಬೇಕು, ಇದು ಅದು ಇದು ಅಂತ ಏನಿಲ್ಲ. ಬೇಕಾದ್ರೆ ತುಪ್ಪದನ್ನು ರೈಟ್, ಅದು ಊಟಕ್ಕೂ ಚೆನ್ನಾಗಿರ್ತದೆ. ಒಟ್ಟಾರೆ ಒಂದು 25-30 ವರ್ಷಗಳಿಂದ ನಿಮ್ಮ ಕೃಷಿಯ ಒಂದು ಹಾದಿಯನ್ನು ನೋಡ್ಕೊಂಡ್ರೆ ಹೇಗನ್ಸುತ್ತೆ? ಸರ್, ಅದೇ ಹೇಳಿದಲ್ಲ, ಎಲ್ಲ ಕಡೆಯಿಂದ ಸ್ವಲ್ಪ ನಾವು ಓಡಾಡ್ಕೊಂಡು ಮಾಡಿದ್ರೆ ಕೃಷಿ ಇಲಾಖೆಯಿಂದ ಅಲ್ಲ, ಕೃಷಿಯಿಂದ ಯಾವ ಒಂದು ತೊಂದರೆ ಇಲ್ಲ. ಮುಂದೆ ತೊಂದರೆ ಬರೋದ್ರಿಂದ ಮೇಯ್ನ್ ಮಳೆಯದು ನೀರಾವರಿ. ನೀರಾವರಿ ಒಂದು ಸೌಲಭ್ಯ ಇದ್ರೆ ಕೃಷಿಯಲ್ಲಿ ಆರಾಮ ಜೀವಮಾನ. ಹೇಗಂತೇಳಿ, ಒಂದು 3 ತಿಂಗಳು ಗದ್ದೆದಂತ ಓಡಾಟ, 2 ತಿಂಗಳು ದುಬಾರಿ ಹೋದ್ರೆ ಒಂದು 2 ತಿಂಗಳು, ಇನ್ನೊಂದು 2-3 ತಿಂಗಳು ತೋಟ ಅದು ಇದಂತ ಓಡಾಡೋದು. 6 ತಿಂಗಳು ದುಡಿಮೆ ರೈತನಿಗೆ ನಮ್ಮ ಕೃಷಿಯಲ್ಲಿ. ಎಲ್ಲಾದ್ರೂ ಒಂದು ಕೆಲಸಕ್ಕೆ ಹೋಗಿ ಸೇರ್ಕೊಂಡ್ರೆ ಬಿಡ್ತಾನೆ, 6 ತಿಂಗಳು ಸುಮ್ಮನೆ ಇದ್ಬಿಟ್ಟು 6 ತಿಂಗಳು ಮನೇಲಿ ಕೂತ್ಕೊಂಡು ಸಂಬಳ ಕೊಡ್ತಾನೆ. ಆಗ ಏನಾದ್ರು ಅವನ ಬಾಚಿ ಕೊಡೋಕೆ ಸಾಧ್ಯ ಉಂಟಾ? ಇಲ್ಲ. ಕೃಷಿಯಿಂದ ಎಷ್ಟೋ ಲಾಭ. ತಂದೆ ತಾಯಿ ಮಡಗಿದು ಸ್ವಲ್ಪ ಆದರೂ ಅದ್ರ ಜೊತೆಗೆ ನಾವು ಇನ್ನೂ ಸ್ವಲ್ಪ ದುಡ್ಡು ಕಾಸು ಸಿಕ್ಕಿದ್ರೆ ಸೇರಿಸ್ಕೊಂಡು ತಗೊಂಡು ಬದುಕೋದು. ಕೃಷಿ ಒಳ್ಳೆಯದು, ಮಕ್ಕಳಿಗೂ ಆರಾಮು, ಓದ್ಬೋದು. ಹಾಗೆಯೇ ಮುದುಕಿ ಮುದುಕರು ಬದುಕ್ಬೋದು. ಇವನು ಮುದುಕ ಮುದುಕಿ ಆಗ್ಬಿಟ್ರೆ ಅವನಕ್ಕೆ ಏನಿಲ್ಲದವನಾದ್ರೆ ಹೊರಗಡೆ ಕೆಲಸ ಕಲಿಸ್ಬೇಡ, ಅವನಿಗೆ ಅವನ ಹೊಟ್ಟೆಗೆ ಏನಾದರೂ ಬೇಕೋಲ್ಲ. ಈ ರೀತಿ ಅಂತೆ ತೊಂದರೆಗಳು ಕೃಷಿಯಲ್ಲಿ ಕಂಡು ಕಾಣೋದಿಲ್ಲ. ಸತತವಾಗಿ ಪರಿಶ್ರಮ ಪಟ್ಟರೆ ಬೆಳವಣಿಗೆ ಚೆನ್ನಾಗಿ ಆಗ್ತಾ ಇರ್ತಲ್ವಾ? ಆಯ್ತು. ಹಾಗೆ ಅದೇ ಹೇಳಿದ್ದು ನಾನು. ಮೇನು ಅವರು ಸ್ವಲ್ಪ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅಲ್ಲೇ ಕೂತ್ಕೊಳ್ಳೋದು ಇಲ್ಲೇ ಕೂತ್ಕೊಳ್ಳೋದು ಅಂತ ಈ ಟೈಮ್ನ ಹಾಳು ಮಾಡೋದು. ರೈತ ಸ್ವಲ್ಪ ಕಮ್ಮಿ ಮಾಡಿದ್ರೆ ಅವನಿಗೆ ಮುಂದುವರೋಕೆ ಹಾದಿ ಇರ್ತದೆ. ಹೌದು. ಈಗ ನೋಡಿ, ಸುಮ್ಮನೆ ಟೈಮ್ನ ಹಾಳು ಮಾಡಿಕೊಂಡ್ರೆ ಯಾವ ಪ್ರಯೋಜನ ಬರೋದಿಲ್ಲ. ಆ ರೀತಿ ಅವನು ಸ್ವಲ್ಪ ಅಧ್ಮಾನ ಪಡಬೇಕು. ಮಳೆ ಬೀಳುವಾಗ ಸ್ವಲ್ಪ ಅಧ್ಮಾನ, ಗೊಬ್ಬರ ಗೋಳು ಅದು ಇದು ಹೋಯ್ತ, ಮಕ್ಕಳು ಇದ್ರು ಮಕ್ಕಳು ವಿದ್ಯಾವಂತರಾದರೂ ಸ್ವಲ್ಪ ಅವರಿಗೆ ಚುಚ್ಚಬೇಕು, ಹೇಳಿ ಹೋಗೋಣ ಮಾಡೋಣ. ಅವನು ಕರ್ಕೊಂಡು ಬಾಗಿ ಈ ಕಡೆ ಈಗ ನಾನು ಬಡಾಯಿಗೆಲ್ಲ ಹೇಳ್ಕೊಡೋದು, ನಮಗೆ ಈ ಮುಣಸೂರು ಕಡೆ ಎಲ್ಲ ಜನರು ಬರ್ತಾರೆ ಕೆಲಸಕ್ಕೆ ಈ ಮಳೆಗಾಲ ಟೈಮಿಗೆ. ಅಲ್ಲಿಗೆಲ್ಲ ಹೋದರೆ ನನಗೆ ಖುಷಿ ಆಗೋದು ಅವ್ರ ಆಟ ನೋಡಿದ್ರೆ. ಬೆಳಗ್ಗೆ ಹೋದರೆ ಕರ್ಕೊಂಡು ಬರೋಕ್ಕೆಲ್ಲ ರಾತ್ರಿ ಹೋಗಿ ಮಲ್ಕೊಂಡು ಇದ್ಬಿಟ್ಟು ಕ್ಯಾತನಗರದಿಂದ ಎಲ್ಲ ಕರ್ಕೊಂಡು ಬರ್ತೀನಿ. ಅವ್ರ ಅಜ್ಜ ಬೆಳಗ್ಗೆ ಎದ್ದುಬಿಟ್ಟು ಮಕ್ಕಳು ತಾಯಿ ಅಂತ ಎದ್ದು ಅಲ್ಲಿಗೆ ಓಡ್ರು ಇಲ್ಲಿಗೆ ಓಡ್ರು ಹೋಗ್ರು, ಗೌಡ್ರು ಜೊತೆ ಬಂದ್ರೆ ಅವ್ರ ಜೊತೆ ಕೆಲಸ ಹೋಗೋರು ಕೊಡಗಿಗೆ ಹೋಗಿ ಕಳ್ಸಿಕೊಡ್ತಾರೆ. 5-6 ಆಳು ಎಷ್ಟು ಮಕ್ಕಳು ಬರೋಕ್ಕೆ ಇಷ್ಟಗಳು ಅವ್ರ ಬಂದು ಕೆಲಸ ಮಾಡಿ ಹೋಯ್ತಾ. ಈಗ ಇದ್ರು ಕಳೆದ ವಾರ ಗಂಟೆ ಕಾಪಿಗೆ ಇದು ಮುಗಿಸ್ಕೊಂಡೇ ಕಳ್ಸಿದ್ ನಾನು. ಹಾಗೆ ಅವರೆಲ್ಲ ಬಂದು ಅಜ್ಜನ ಪಡೆಯುವ ನಮಗೆ ಖುಷಿ ಆಗೋದು. ಎಷ್ಟು ಒಂದು ಚೆನ್ನಾಗಿ ಇವರು ಮತದಿಂದ ಕೆಲಸ ಮಾಡ್ತಾರೆ. ವರ್ಕ್ಶಾಪ್ ಹೋಗುವನು, ವರ್ಕ್ಶಾಪ್ ಹೋಯ್ತಾನೆ, ಈ ಕಡೆ ಬರೋವನು ಈ ಕಡೆ ಬರ್ತಾನೆ. ತಂದೆ ಒಂದು ಸ್ವಲ್ಪ ಅನುಕೂಲ ಸ್ಥಿತಿ ಇದ್ದವನು, ಅವನಿಗೆ ಏನಾದರೂ ಒಂದು ನೆನೆ ಹಾಕೊಂಡು ಅವನು ಹೋಯ್ತಾನೆ. ಪಂಚಾಯ ಇಂಚೆ ಕಟ್ಕೊಂಡು ಹೆಂಗಸರು ಮಕ್ಕಳು ಹಾಲು ಹುಲ್ಲು ಕರ್ಕೊಂಡು ಅಲ್ಲಿ ಪಕ್ಕದಲ್ಲೇ ಇರ್ತಾರಲ್ಲ ನಮ್ಮಾಗಿ ಹೇಳ್ದಲ್ಲ ಹೋಟ್ಲು, ಅವರಿಗೆ ಡೈಲಿ ಇದೆ ಸರ್. ಈಗ ಹುಣಸೂರು ಮೈಸೂರು ಕಡೆಯವ್ರಿಗೆ ಎಲ್ಲ ಪಕ್ಕ ಪಕ್ಕ ಊರೊಳಗೆ ಡೈಲಿ ಇದೆ, ನಮಗೆ ಕಷ್ಟ ಇಲ್ಲ. ಹೆಂಗಸಿದೆ ಕರ್ಕೊಂಡು ಹಂಗೇನೆ ತಗೊಂಡು ಹೋಗ್ಬಿಡ್ತಾರೆ. ಇಲ್ಲಾದ್ರೆ ನಮ್ಮಲ್ಲಿ ಬೇರೆ ಪಾತ್ರೆಗೆ ಒಯ್ದು ಒಂದು ಬ್ಯಾಗಿಗೆ ಹಾಕಿ ಟೌನಿಗೆ ಹೋದಾಗೆ ಹೋಗ್ಬೇಕು. ನಮ್ಮಿಲ್ಲಿ ಆ ಕಷ್ಟ ಉಂಟು, ಅವ್ರಿಗೆ ಆ ಕಷ್ಟ ಇದೆ ನೋಡಿ. ಹೌದು, ಈ ರೀತಿ ಅಲ್ಲಿದ್ದು ಜಮೀನು ಮುಂದುವರಿದಿದೆ. ಒಟ್ಟಾರೆ ಹಿಡುವಳಿ ಎಷ್ಟೇ ಆದ್ರೂ ನಾವು ಚೆನ್ನಾಗಿ ದುಡಿಮೆ ಮಾಡಬೇಕು, ಶ್ರಮ ಪಡಬೇಕು, ಉಳಿತಾಯ ಮಾಡಬೇಕು ಅಲ್ವಾ? ಇದೊಂದು ವೆಚ್ಚ ದುರಭ್ಯಾಸಗಳಿದ್ರೆ ಕೃಷಿಯಲ್ಲಿ ಎಷ್ಟು ದುಡ್ಡು ಬಂದ್ರೂ ಸಾಕಾಗಲ್ಲ ಅಲ್ವಾ? ಸೋಮವಾರ ಚಂದಿಂದ ಹೋಗ್ಬಿಡ್ತದೆ ಅಲ್ಲಿ ನೋಡಿ. ಒಂದು 2 ದಿವಸದ ಕೆಲಸ ಆಗೋದು, ಅವನು ಅದನ್ನು ನಿಲ್ಲಿಸಿದ್ರೆ ಸಾಧಾರಣ ಅದು ಒಂದು 8 ದಿವಸಗಂಟ ಪೆಟ್ಟೆ, ಅದು ಅವನಿಗೆ ತೊಂದರೆ ಕೊಡೋದು. ನೀವು 4 ಜನರು 3 ಜನರು ನಾಳೆ ಬರ್ತೀನಿ ಅಂತೇಳಿ ಅವನು ಇಳಿದೋದ್ರೆ ಆ ಕೆಲಸ ಅವತ್ತು ಪೆಂಡಿಂಗ್ ಆಯಿತು, ಆ ಪ್ರೋಗ್ರಾಮೇ ಅವನು ಹಾಳಾಯ್ತು. 3-4 ದಿವಸ ಅವನು ಏನಾದ್ರು ಮ್ಯಾನೇಜ್ಮೆಂಟ್ ಮನೆಯಲ್ಲಿ ರೈತರು ಮಗನು ಈಗ ನೋಡ್ಕೊಳ್ಳುವ ಜನರು ಇದ್ರೆ ನಡೀತಾ ಇರ್ತದೆ. ಅವ್ರು ಯಾರಿಲ್ಲ ಅಂತ ಹೇಳಿದ್ರೆ ಅದು ಆ ಕೆಲಸ ಹಾಳೆ. ಅವನು ಬಂದಿದ್ದವನು ಕೆಲಸ ಸರಿಯಾಗಿ ಮಾಡೋಲ್ಲ, ಅದು ಹಾಳೆ. ಇನ್ನೊಂದು ವಾರ ಬಿಟ್ಕೊಂಡು ಮಾಡೋದು, ಈ ರೀತಿ ಫೇಲಿಯರ್ ಆಗುದು. ಅದರಿಂದ ಸಣ್ಣ ಹಿಡುವಳಿದಾರರಾಗಿ ತೋಟ ಇದೆ, ಗದ್ದೆಯನ್ನು ಇಟ್ಕೊಂಡಿದ್ದೀರಿ, ಟಿಲ್ಲರ್ ಇದೆ, ಹಸುಗಳನ್ನು ಸಾಕೊಂಡು ಹೋಗ್ತದ್ರಿ, ನೆಮ್ಮದಿಯಾಗಿ ಜೀವನ ಮಾಡ್ತದ್ರಿ. ಸಣ್ಣ ಪುಟ್ಟ ಸಾಲ ಇದ್ದೇ ಇರ್ತವೆ ಅಥವಾ ಸಾಲ ಇಲ್ದಂಗೆ ಜೀವನ ಮಾಡ್ಲಿಕ್ಕೆ ಅವಕಾಶ ಇದಲ್ವಾ? ಸ್ವಲ್ಪ ಸಣ್ಣ ಪುಟ್ಟ ಸಾಲ ಇದೆ, ಅದನ್ನ ನಾವೀಗ ಮರುಪಾವತಿ ಮಾಡಿದೀವಿ. ಕಾಫಿ ಬರ್ತದ ಅದೆಲ್ಲ ತಗೊಂಡು ಅವ್ರ ಗೋಡನಿಗೆ ತುಂಬಿಸಿದೀವಿ. ಅದನ್ನೆಲ್ಲ ಈಗ ಸ್ವಲ್ಪ ರೇಟ್ ಬಂದು ಮಾರ್ಬಿಟ್ಟು ಅದು ಬಾಕಿ ಇರೋ ದುಡ್ಡು ಅಷ್ಟು ತಂದ್ಬಿಟ್ಟು ಪುನಃ ವ್ಯವಸಾಯಕ್ಕೆ ಹಾಕ್ತೀವಿ. ಈ ನೋಡಿ ಒಂದೇ ಸರಿ ಗೊಬ್ಬರ ಕೊಟ್ಟರೆ ಆಗೋದಿಲ್ಲ, ತೋಟದಲ್ಲಿ ಕೊಟ್ಟಿದ್ದ ದುಡ್ಡೆಲ್ಲ ಅಲ್ಲಿ ಗೊಬ್ಬರ ಗೋಡಿಗೆ ಹಾಕ್ತೀವಿ. ಪುನಃ ಗೋಡನ್ ಅವ್ರದ್ದೇ ಇದೆ, ಹಿಂದೆ ದುಡ್ಡಿದ್ದಲ್ಲಿ ಎಷ್ಟು ಟನ್ ಗೊಬ್ಬರ ಬೇಕು ಅಂತ ಟ್ರ್ಯಾಕ್ಟರ್ ಟಿಲ್ಲರ್ ಇಟ್ಕೊಳ್ಳೋದು, ತಗೊಂಡು ಬರೋದು, ಮಳೆ ಬಿದ್ದಾಗ ಇಲ್ಲಿ ತೋಟಕ್ಕೆ ಹಾಕೋದು, ಮತ್ತೆ ಅವ್ರದ್ದು ಏನು ದುಡ್ಡು ಕೊಡೋಕುಂಟು ಅದೆಲ್ಲ ಹಿಡ್ಕೊಂಡು ನಮ್ಮ ಕೈಗೆ ಕೊಡ್ತಾರೆ. ಆ ಬಾಕಿ ಇರೋದ್ರೂ ಆಳುಗಳನ್ನು ಕೂಲಿಗಿರಿ ಕೊಟ್ಕೊಂಡು ನಮ್ಮ ಹೊಟ್ಟೆ ಪಾಡು ನಾವು ನೋಡ್ಕೊಳ್ಬೇಕಲ್ಲ, ಹಾಗಿಟ್ಕೊಳ್ತೀವಿ. ಮತ್ತೆ ಇನ್ನು ಮಳೆ ಕಳೆದ ಮೇಲೆ ನಮಗೆ ದುಡ್ಡಿಗೆ ತೊಂದರೆ ಬಂದರೆ ಈ ಕಟ್ಟಿದ್ದೀವಿ ನೋಡಿ, ಈಗ ಪೂರ್ತಿ ಮರುಪಾವತಿ ಮಾಡಿದ್ದೀವಿ ಅಲ್ಲ ಬಡ್ಡಿ ಹಸುಳು ಅಂತೇಳಿ, ಆ ಟೈಮಿಗೆ ಕೊಟ್ಟೆ ಕೊಡ್ಸೋಣಲ್ಲ, ಅವ್ರಿಗೇನೋ ಬಡ್ಡಿ ಬೇಗ ಬರ್ತದೆ. ಆ ರೀತಿ ಅವರೇ ತೀರ್ಮಾನ ಮಾಡಿಕೊಂಡು ಬದ್ಬಿಟ್ಟು ಇಷ್ಟು ಮಂಜೂರಿಸಿ ಮಾಡಿದ್ದೀವಿ, ಬಂದು ತಗೊಂಡು ಹೋಗಿ ಅಂತೇಳಿ. ಅದರಿಂದ ಸರ್ಕಾರ ಸಂಘಗಳು ಒಳ್ಳೆಯ ರೈತನಿಗಾಗಿ ಸೋಮವಾರದಿಂದ 1 ವರ್ಷ ತಗೊಂಡ್ಬಿಟ್ಟು 1 ವರ್ಷ ಗಂಟ ಸುಮ್ಮನೆ ಇದ್ದೀನಿ, ಯಾರಾದರೂ ಸುಮ್ಮನೆ ಇರ್ತಾರ, ಅದು ಸಿಕ್ಕಿದ್ರೂ ಪ್ರಯೋಜನ ಬರೋದಿಲ್ಲ. ಖುಷಿ ಆಯ್ತು ಪೆಮ್ಮಯ್ಯನವರೇ, ಕೃಷಿಯಲ್ಲಿ ಕೆಲಸ ಮಾಡ್ಕೊಂತ ಬೆಳವಣಿಗೆ ಆಗಿ ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೆಳಗರೆ ಪೊನ್ನಂಪೇಟೆ ತಾಲೂಕು ಕುಂದ ಗ್ರಾಮದ ನೆರವಂಡ ಎಸ್ ಪೆಮ್ಮಯ್ಯ ಅವರ ಕೃಷಿ ಅನುಭವಗಳನ್ನ ಆಲಿಸಿಕೊಂಡ್ರಲ್ಲ. ತೋಟ ಇದೆ, ಗದ್ದೆಯನ್ನು ಇಟ್ಕೊಂಡಿದ್ರೆ, ತನು ಭತ್ತ ಬೆಳ್ಕೊಂತಾರೆ, ಹಸುಗಳನ್ನ ಟಿಲ್ಲರ್ ಅನ್ನ ಇಟ್ಕೊಂಡು ವರ್ಷ ವರ್ಷಕ್ಕೂ ಬೆಳವಣಿಗೆ ಆಗ್ತಾ ಬಂದಿದ್ದಾರೆ, ಇದೆ ಜೀವನ. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಓದುತ್ತಿರೋ ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ: ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಸೋಮವಾರಪೇಟೆ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರದ ಕೂಡು ಕೂಟಲಿ ಸೋಮವಾರಪೇಟೆ ತಾಲೂಕು ಕಚೇರಿಯಲ್ಲಿ ವಿಶ್ವ ಜಲ ದಿನಾಚರಣೆ ಕಾರ್ಯಕ್ರಮ ನಡೆದು ಕಾರ್ಯಕ್ರಮನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎನ್ ಸುಬ್ರಹ್ಮಣ್ಯ ಉದ್ಘಾಟನೆ ಮಾಡಿದ. ಅಲ್ಲಿಂದ ನ್ಯಾಯಾಧೀಶರು ಮಾತಾಡಿ, ಒಂದು ದಿನನ ನೀರಿನ ದಿನಾತ ಆಚರಣೆ ಮಾಡೋದರ ಹಿಂದೆ ಒಂದು ಮಹತ್ವದ ಕಥೆ ಉಂಟು. ಹಿಂದಿನ ಕಾಲದಲ್ಲಿ ಭಗೀರಥ ತನ್ನ ಹಿರಿಯವರ ಪಾಪನಾಶಕ್ಕಾಗಿ ಗಂಗೆನ ಭೂಮಿಗೆ ತಂದದೆ. ಅಂದರೆ ಗಂಗೆಗೆ ಅಂಥ ಮಹತ್ವ ಉಂಟು. ಅಂದರೆ ಇಂದಿನ ದಿನಗಳಲ್ಲಿ ನಾವು ಅಂಥ ಮಹತ್ವ ಕೊಡ್ತಾ ಇಲ್ಲ. ಪವಿತ್ರ ನೀರಿನ ಅದರ ಮೂಲಗಳ ಅಪವಿತ್ರ ಮಾಡ್ತವಳು. ಇಂಥ ಬ್ಯಾಡದ ಕೆಲಸಗಳಿಂದ ನೀರಿನ ಮೂಲಕ ಕಣ್ಮರೆಯಾಗಿ ಶುದ್ಧ ಜಲ ಸಿಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನೀರಿಗಾಗಿ ಯುದ್ಧ ಮಾಡುವ ಪರಿಸ್ಥಿತಿ ಬಂದರೂ ಬಾದು. ದೇವರು ಎಲ್ಲವಕ್ಕೂ ಬೇಕಿರುವ ನೀರು, ಗಾಳಿ, ಭೂಮಿ ಇಂಥದೆಲ್ಲ ಕೊಟ್ಟುಟು. ಆದರೆ ನಾವು ಅದನ್ನೆಲ್ಲ ಹಾಳು ಮಾಡಿಕಾದು. ದೇವರು ಸಹ ಸಹಿಸುಳೆ, ಭೂಕುಸಿತ, ಪ್ರವಾಹ ಹೀಗೆಲ್ಲ ನಮಗೆ ತಕ್ಕ ಪಾಠ ಕಲಿಸಿದೆ. ನಾವು ಮುಂದಿನ ಪೀಳಿಗೆಗೆ ಆಸ್ತಿ ದುಡ್ಡಿನ ಬದಲಾಗಿ ಶುದ್ಧ ಗಾಳಿ, ಕುಡಿಯುವ ನೀರು ಮತ್ತೆ ಮಾಲಿನ್ಯರಹಿತ ಒಳ್ಳ ಪರಿಸರನ ಕಾಪಾಡಿಕೆ ನಿಗಾ ಕೊಡಕುತ್ತಾ ಹೇಳ್ದು. ಕಾರ್ಯಕ್ರಮದಲ್ಲಿ ಸೋಮವಾರಪೇಟೆ ಸಿವಿಲ್ ನ್ಯಾಯಾಧೀಶ ಪ್ರತಿಭಾವು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಜಿಲ್ಲೆಯಲ್ಲಿ ಇಂದಿಂದ SSLC ಮುಖ್ಯ ಪರೀಕ್ಷೆಗ ಸುರಾವುಟು. ಜಿಲ್ಲೆನ 37 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಗ ಇಂದು ಸರಿಯಾಗಿ ನಡೆದು. ಜಿಲ್ಲೆಯಲ್ಲಿ ಒಟ್ಟು 6,680 ಮಕ್ಕಳಲ್ಲಿ 6,447 ಮಕ್ಕ ಪರೀಕ್ಷೆಗೆ ಹಾಜರಾಗಿದ್ದು 233 ಮಕ್ಕ ಪರೀಕ್ಷೆಗೆ ಬಾತ್ಲೆ. 6 ಮಕ್ಕ ವಿಶೇಷ ಕ್ಲಾಸ್ ರೂಮ್ಲಿ ಕುದ್ದು ಪರೀಕ್ಷೆನ ಬರೆದೊತ್ತ. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ವೇದಮೂರ್ತಿಯು ಮಾಹಿತಿ ಕೊಟ್ಟಳು. ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶವು ಮಡಿಕೇರಿ ಜೂನಿಯರ್ ಕಾಲೇಜಿನ ಪರೀಕ್ಷಾ ಕೇಂದ್ರಕ್ಕೆ ಖುದ್ದಾಗಿ ಭೇಟಿ ಕೊಟ್ಟು ನೋಡ್ದು. ಜಿಲ್ಲಾಡಳಿತದ ಕಡೆಯಿಂದ ಪದ್ಮಭೂಷಣ ಜನರಲ್ ಕೆಎಸ್ ತಿಮ್ಮಯ್ಯ ಅವರ 116ನೇ ಹುಟ್ಟಿದ ಹಬ್ಬ ಇದೇ ತಿಂಗಳ 31 ಬೆಳಿಗ್ಗೆ 10 ಗಂಟೆಗೆ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನ ಸನ್ನಿ ಸೈಡ್ಲಿ ಏರ್ಪಾಡಾಟು. ಇದರ ಪ್ರಯುಕ್ತ ಸಾರ್ವಜನಿಕರಿಗೆ ಹಂಗೆ ಸ್ಕೂಲ್ ಮಕ್ಕಳಿಗೆ ಆ ದಿನ ಸ್ಮಾರಕಕ್ಕೆ ಹೋಗಿ ಪುಕ್ಸಟ್ಟೆ ಅವಕಾಶ ಹುಟ್ಟುತ್ತ ಜಿಲ್ಲಾಧಿಕಾರಿಗ ತಿಳಿಸಿಯಳು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಬೇಗೂರಿನ ಪೂಳೆ ಮಾಡು ಮಂದಲಿ ಮಂದು ತುರುಪ ಕಾರ್ಯಕ್ರಮ ನಡೆದು. ಬೇಗೂರಿನ ನಾಡು ತಕ್ಕ ಬೈರಂಡ ಪೂರ್ಣಚೌ ಮಂದು ಉದ್ಘಾಟನೆ ಮಾಡಿದು. ಕಾರ್ಯಕ್ರಮಕ್ಕೆ ಮುಖ್ಯ ನೆಂಟರುಗಳಾಗಿ ಬಂದಿದ್ದ ಪೂಳೆಮಾಡು ಈಶ್ವರ ದೇವಸ್ಥಾನದ ಅಧ್ಯಕ್ಷ ಬೋಳಿಯಂಗಡ ದಾದುಪೋಯವು ಮಾತಾಡಿ, ಪ್ರತಿ ನಾಡಲಿರುವ ಮಂದಲಿ ಕೊಡವ ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಕಾರ್ಯಕ್ರಮ ನಡೆಸಿರೆ ಇಂದಿನ ಯೋಜನಾಂಗ ನಮ್ಮ ಸಂಸ್ಕೃತಿನ ಉಳಿಸಿ ಬೆಳೆಸಿಕೆ ಸಾಧ್ಯ ಆದೇತ ಹೇಳ್ದು. ಪೂಳೆಮಾಡು ಈಶ್ವರ ದೇವಸ್ಥಾನದ ಮುಖ್ಯಸ್ಥ ಮತ್ರಂಡ ಪೂರ್ಣಚೌ ಮಾತಾಡಿ, ಇಂದಿಗೂ ಕೆಲವು ನಾಡಲ್ಲಿ ಮಂದುಗ ಮುಚ್ಚಿ ಹೋಗುಟು. ಮಂದುಗಳಲ್ಲಿ ನಾಡು ಮಂದು ಹಂಗೆ ಊರು ಮಂದು ಇದ್ದದೆ. ಊರೊಳಗಡೆ ಕೇರಿ ಮಂದು ಅಂಬಲ ಹಿಂಗೆ ನಮ್ಮ ಸಂಸ್ಕೃತಿಲಿ ಕಾಣಕ್ಕ. ನಾವು ಕೈ ಜೋಡಿಸಿರೆ ಮಂದುಗ ಮುಂದೆ ಉಳಿದದೆತ್ತ ಹೇಳ್ದು. ಕಾರ್ಯಕ್ರಮದಲ್ಲಿ ಅಕಾಡೆಮಿನ ಅಧ್ಯಕ್ಷೆ ಡಾ ಅಮ್ಮಟಂಡ ಪಾರ್ವತಿ ಅಪ್ಪಯ್ಯವು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಇದೇ ಹೊತ್ತುಲಿ ವಿಚಾರ ಮಂಡನೆ ಸಾಂಸ್ಕೃತಿಕ ಕಾರ್ಯಕ್ರಮಗ ಸಹ ನಡೆದು. ಮಡಿಕೇರಿಯಲ್ಲಿರುವ ECHS ಪಾಲಿಕ್ಲಿನಿಕ್ಲಿ ಇದೇ ತಿಂಗಳ 31 ತಿಂಗಳ ಲೆಕ್ಕ ತಪಾಸಣೆ ಪ್ರಯುಕ್ತ ಮುದ್ದುನ ಕೊಡ್ಲೆ. ಆದರೆ ತುರ್ತು ಚಿಕಿತ್ಸೆಗೆ ಡಾಕ್ಟರ್ಗ ಸಿಕ್ಕಿವೆತ್ತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿತು. ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಕಾರ್ಯಾಲಯದ ಪ್ರಭಾರ ಜಂಟಿ ನಿರ್ದೇಶಕರು ತಿಂಗಳ ಪ್ರತಿ ವಾರದ ಮಂಗಳವಾರ ಹಂಗೆ ಬೇಸ್ತಾರದಂದು ಸಿಕ್ಕಿವೆತ್ತ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಜಂಟಿ ನಿರ್ದೇಶಕರು ತಿಳಿಸಿಳು. ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಸಭೆ, ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಮತ್ತೆ ಸಕಲ ಹಂಗೆ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್ ಅವರ ಅಧ್ಯಕ್ಷತೆಯಲ್ಲಿ ಇದೇ ತಿಂಗಳ 31 ಬೆಳಿಗ್ಗೆ 11 ಜಿಲ್ಲಾ ಪಂಚಾಯತಿನ ಸಭಾಬಾಡಲಿ ನಡೆದಿದೆ. ಗೋಣಿಕೊಪ್ಪ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿನ ಕ್ಷೇತ್ರವಾರು ಕರಡು ಮತದಾರ ಪಟ್ಟಿನ ತಯಾರು ಮಾಡಿ ಹಕ್ಕು ಮತ್ತೆ ಆಕ್ಷೇಪಣೆ ತಿಳಿಸಿಕೆ ಬರುವ ತಿಂಗಳ 12 ಮುಟ ಕಾಲಾವಕಾಶ ಹುಟ್ಟುತ್ತ ವಿರಾಜಪೇಟೆ ತಾಲೂಕಿನ ತಹಶೀಲ್ದಾರ್ ಯೋಗಾನಂದವು ತಿಳಿಸಿಳು. ಅಬ್ಬೇತ್ಮಂಗಲ ಗ್ರಾಮದಲ್ಲಿ ಕಾಡಾನೆಗಳ ಉಪದ್ರ ದಿನಂದಿನಕ್ಕೆ ಮಿತಿಮೀರಿ ಹೋಗ್ತಾ ಉಂಟು. ರೈತರು ಬೆಳೆಸಿದ ಬೆಳೆಗಳ ಆನೆಗ ಹಾಳು ಮಾಡ್ತಾವಳು. ಅರಣ್ಯ ಇಲಾಖೆನವು ತಕ್ಷಣ ಕ್ರಮ ತಗೊಂಡೋಗುತ್ತ ಅಲ್ಲಿನ ಗ್ರಾಮಸ್ಥರು ಒತ್ತಾಯ ಮಾಡಿಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಕರ್ನಾಟಕದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವ ಸಮರ್ಥ ನಿಧಿ ಶಾಖೆ ಮಡಿಕೇರಿಯಲ್ಲಿ ಆರಂಭಗೊಂಡಿದೆ. ಸಣ್ಣ ಮಧ್ಯಮ ವ್ಯವಹಾರಗಳಿಗೆ ಸಾಲ, ವಾಹನ ಸಾಲ, ಇನ್ನಿತರ ಸಾಲ ಸೌಲಭ್ಯ, ಪಿಗ್ಮಿ ಆರ್ಡಿ ಸೇವೆಯೂ ಲಭ್ಯ. ಸಂಪರ್ಕಿಸಿ ಸಮರ್ಥ ನಿಧಿ ಲಿಮಿಟೆಡ್, ಶೆಣೈ ಕಾಂಪ್ಲೆಕ್ಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 9448285131. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಕಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 22557. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಕೆವಿಜಿ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸುಳ್ಯ, ದಕ್ಷಿಣ ಕನ್ನಡ ಜಿಲ್ಲೆ. ಕೇಂದ್ರೀಯ ಪಠ್ಯಕ್ರಮದಲ್ಲಿ ಮಕ್ಕಳ ಸರ್ವಾಂಗೀಣ ಪ್ರಗತಿಗೆ ಬೇಕಾದ ಎಲ್ಲ ಸವಲತ್ತುಗಳೊಂದಿಗೆ ಪ್ಲೇ ಹೋಮ್, ಪ್ರೀ ಕೆಜಿ, ಎಲ್ಕೆಜಿ, ಯುಕೆಜಿ ಮತ್ತು ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ. 2022-23 ಶೈಕ್ಷಣಿಕ ವರ್ಷಕ್ಕೆ ದಾಖಲಾತಿ ಪ್ರಾರಂಭಗೊಂಡಿದೆ. ಗುಣಮಟ್ಟದ ಶಿಕ್ಷಣ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್. ನಮ್ಮಲ್ಲಿ ಎಲ್ಲ ಸಮಾಜದ ಬಿಪಿಎಲ್ ಕಾರ್ಡುದಾರರಿಗೆ ಶೇಕಡ 50% ಹಾಗೂ ದಾಖಲಾತಿ ಬಯಸುವ ಪೋಷಕರ ಪ್ರಥಮ ಮಗುವಿಗೆ ಶೇಕಡ 10% ಮತ್ತು ಎರಡನೇ ಮಗುವಿಗೆ ಶೇಕಡ 20% ಬೋಧನಾ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುವುದು. ದಾಖಲಾತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 08257-235-156 ಅಥವಾ 235-157, ಮೊಬೈಲ್ 9483-64-0707. ದ ವೀಲ್ ಕೆಫೆ ಮಡಿಕೇರಿ ಇವರ ವತಿಯಿಂದ ಇದೇ April 1-3 ಸಣ್ಣ ಉದ್ದಿಮೆದಾರರು, ಚಿತ್ರಕಲಾವಿದರು, ಹ್ಯಾಂಡಿಕ್ರಾಫ್ಟ್ಸ್, ಆಹಾರ ಸಂಬಂಧಪಟ್ಟ ಮೇಳ ಆಯೋಜಿಸಲಾಗಿದೆ. ಮಾಹಿತಿಗಾಗಿ 9980-98-1155. ಪೊನ್ನಂಪೇಟೆಯ ಶ್ರೀ ಮುತ್ತಪ್ಪ ದೇವರ ಉತ್ಸವ ಇಂದಿನಿಂದ ಆರಂಭವಾಗಿ 31 ನಡೆಯಲಿದ್ದು, ಸರ್ವ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಆಡಳಿತ ಮಂಡಳಿ ಮತ್ತು ಸರ್ವ ಸದಸ್ಯರು ಕೋರಿದ್ದಾರೆ. ಹಾತೂರು ಕೊಳತ್ತೋಡು ಬೈಗೋಡು ಗ್ರಾಮದ ಶ್ರೀ ಮಹಾದೇವರ ಮತ್ತು ಮಹಾವಿಷ್ಣು ದೇವಾಲಯದಲ್ಲಿ ವಾರ್ಷಿಕ ಉತ್ಸವ ಇಂದಿನಿಂದ 30 ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಾಲಯದ ಆಡಳಿತ ಮಂಡಳಿ ಹಾಗೂ ತಕ್ಕ ಮುಖ್ಯಸ್ಥರು ಕೋರಿದ್ದಾರೆ. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಕಣ್ಣಿನ ಎಲ್ಲಾ ಚಿಕಿತ್ಸೆಗಳು ಈಗ ಮಡಿಕೇರಿಯ ಈಕ್ಷಾ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ಲಭ್ಯ. ಉತ್ಕೃಷ್ಟ ತಂತ್ರಜ್ಞಾನ, ನುರಿತ ತಜ್ಞರು. ಸಂಪರ್ಕಿಸಿ ಈಕ್ಷಾ ಕಣ್ಣಿನ ಆಸ್ಪತ್ರೆ, ರೇಸ್ ಕೋರ್ಸ್ ರೋಡ್, LIC ಹತ್ತಿರ, ಮಡಿಕೇರಿ. ಕಾಲ್ 9481482114. ಕೊಡವ ಒಕ್ಕೊಡೊಕ್ಕೊಡ ಕ್ರಿಕೆಟ್ ಕಳಿ ನಮ್ಮ ಮನ್ನೇರ ಕಪ್ ದಂಡಾಯ್ತ ಇರೋ ದಂಡ. ಈ ದಂಡ ಆಕಿರಿ ಕಳಿ ನಾಳೆ ಹರಿಹರ ಪ್ರೈಮರಿ ಸ್ಕೂಲ್ ಪರಂಬುಲು ನಡಪ. ಊರ್ನಾಡ್ರ ಕ್ರೀಡಾಭಿಮಾನಿಯ ಎಲ್ಲರೂ ಬಂದಿದ್ದು ಮನ್ನೇರ ಕಪ್ ಕ್ರಿಕೆಟ್ ನಮ್ಮ ಅಂದೋಡೆ ನಡಪಕ್ಕೆ ಸಹಕಾರ ತರಣೊಂದು ಮನ್ನೇರ ಒಕ್ಕತ್ರ ಅಧ್ಯಕ್ಷ ರಮೇಶ್ ಕಟ್ಟಣಿದ್ದು. ಇದೀಗ ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಮನೆಯಲ್ಲೇ ಕುಳಿತು ಪರಿಹಾರ ಕಂಡುಕೊಳ್ಳುವ ಅದ್ಭುತ ಅವಕಾಶ. ಕೇವಲ ಒಂದು ಫೋನ್ ಕಾಲ್ ಮೂಲಕ ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಸಂಬಂಧಪಟ್ಟ ಅನುಭವಿ ತಜ್ಞರೊಂದಿಗೆ ಹೇಳಿಕೊಂಡು ಪರಿಹಾರ ಕಂಡುಕೊಳ್ಳಿ, ಅದು ಕೂಡ ಉಚಿತವಾಗಿ. ನೀವು ಮಾಡಬೇಕಾಗಿರುವುದು ಇಷ್ಟೇ. ಮೈಸೂರಿನ ಗೋಪಾಲಗೌಡ ಹಾಸ್ಪಿಟಲ್, ನ್ಯೂರೋಜೋನ್ ಥಾರ್ ಪ್ರಾಜೆಕ್ಟ್ ನ 08214001606 ಈ ಸಂಖ್ಯೆಗೆ ಕರೆ ಮಾಡಿ ಸೂಕ್ತ ಮಾರ್ಗದರ್ಶನ ಪಡೆಯಿರಿ. ಫೋನ್ ನಂಬರ್ ಮತ್ತೊಮ್ಮೆ 08214001606. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್, ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ, ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900-27-0049. ಸುದ್ದಿ ಸಮಾಚಾರ ಓದಿನುಳ್ಳ ಚೊಟ್ಟಣ್ಣ ದಿವ್ಯಾ ಪ್ರದೀಪ್. ಕರ್ನಾಟಕ ಕೊಡೋ ಸಾಹಿತ್ಯ ಅಕಾಡೆಮಿ ರಾದನೆಯಲ್ಲಿ ಬೇಗೂರ ಪೂಳೆಮಾಡು ಮಂದಲು ಮಂದು ತೊರ್ಪ ಕಾರ್ಯಕ್ರಮ ನಡೆದಿತ್ತು. ಅಲ್ಲಿ ಹತ್ರ ನಾಡು ತಕ್ಕಂಗಳನ್ನ ಬೈರಂಡ ಪೂರ್ಣಚಾಯಿಂಗ ಮಂದು ಉದ್ಘಾಟನೆ ಮಾಡಿದ್ದು ಕಾರ್ಯಕ್ರಮಕ್ಕೆ ಮೊಳಿಯಿಟ್ಟಿತು. ಪೂಳೆಮಾಡು ಈಶ್ವರ ದಿರಿಕೆರ ಅಧ್ಯಕ್ಷ ಬೊಳ್ಳಿ ಅಂಗಡ ದಾದು ಪೂವಯ್ಯ ತಕ್ಕ ಬಂದಿತ್ತು. ಅಕಾಡೆಮಿರ ಆದನೆಲ್ಲಿ ಎಲ್ಲಾ ನಾಡಲು ಉಳ್ಳ ಮಂದಲು ಕಾರ್ಯಕ್ರಮ ಏರ್ಪಾಡು ಮಾಡಚೆಂಗಿ ಇಂದೇತ್ರ ಜನಾಂಗ ತಂಗಡ ಸಂಸ್ಕೃತಿನ ಬೊಳತುವಕ್ಕೆ ಸಾಧ್ಯ ಅಂದಣುಚಿ. ತಿರಿಕೆರ ಮುಕ್ರಿ ತಕ್ಕ ಬಂದಿತ್ತು. ಸುಮಾರು ನಾಡಲು ಮಂದು ಮುಚ್ಚಿಪೋಯಿತು. ಮಂದಲು ನಾಡು ಮಂದು ಊರು ಮಂದು ಇಪ್ಪ ಊರುರೊಳ್ಳು ಕೇರಿ ಮಂದು ಅಂಬಲತ್ನ ನಂಗಡ ಸಂಸ್ಕೃತಿಲು ಕಾಂಗುಲು. ಎಲ್ಲರೂ ಕೈಕೂಟು ಚೆಂಗಿ ಮಂದು ಉಳಿಯೋಕು ಸಾಧ್ಯ ಅಂದಣುಚಿ. ಕಾರ್ಯಕ್ರಮ ಹತ್ರ ಕೊರೋಕಾರಿಕೆ ವಹಿಸಿ ತಕ್ಕ ಬಂದ ಡಾಕ್ಟರ್ ಅಮ್ಮಟಣ್ಣ ಪಾರ್ವತಿ ಅಪ್ಪಯ್ಯ ಅಕಾಡೆಮಿ ಯೋಜನೆಯಲ್ಲಿ ಮುಚ್ಚಿಪೋಯಿತುಳ್ಳ ಮಂದನ ತೊರೆದಿತ್ತು. ಕಾರ್ಯಕ್ರಮ ನಡೆಸಿಕೊಂಡು ಬಂದಿತ್ತು. ಮಂದು ಮಾನಿ ಉಳುಂಜತೆಂಗಿ ನಂಗಡ ಸಂಸ್ಕೃತಿ ಆಚಾರ ವಿಚಾರ ಪದ್ಧತಿನ ಉಳುತಿತ್ತು. ಮಿನ್ಯತ್ರ ಹೆಂಗೆ ಪರಿಚಯ ಮಾಡಿಕೊಡ್ಕೊಲು ಅಂದಣುಚಿ. ಕಾರ್ಯಕ್ರಮದ ಮಂದಿರ ಮೀದ ವಿಚಾರ ಮಂಡನೆ ಉಮ್ಮತ್ತಾಟು ಬೊಳಕಾಟು ಕೂಡು ನನಗೆ ತರಾವರಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿತ್ತು. ಜಿಲ್ಲಾಡಳಿತ ಹತ್ರ ಆದನೆಲ್ಲೂ ಪದ್ಮಭೂಷಣ ಜನರಲ್ ಕೊಡಂದಿರ ತಿಮ್ಮಯ್ಯ ಇಂಗಡ 116 ಪುಟ್ಟಿನ ನಾಳೆ ಇದೇ 31 ಫಲಕ 10:30 ಜನರಲ್ ತಿಮ್ಮಯ್ಯ ಸ್ಮಾರಕ ಭವನ ಸನ್ನಿ ಸೈಡ್ಲು ಜಿಲ್ಲಾ ಉಸ್ತುವಾರಿ ಸಚಿವ ಶಾಸಕಂಗಡ ಉಪಸ್ಥಿತಿಲಿ ಕೈಪ. ಅಂದು ತಿಮ್ಮಯ್ಯ ಸ್ಮಾರಕ ಭವನ ಪರಂಬಲುಳ್ಳ ಅಪರೂಪತ್ರ ವಸ್ತುರ ಕೆಫೆಟೇರಿಯಾ ಮಾರಾಟ ಮಳಿಗೆ ಉದ್ಘಾಟನಾ ಸಮಾರಂಭ ನಡಪ. ಇಂದ ಮಾರಿಪತ್ತು ಸಾರ್ವಜನಿಕಂಕ ಪಿಂಜ ಸ್ಕೂಲು ಮಕ್ಕಕ್ಕೆ 31 ಸ್ಮಾರಕಕ್ಕೆ ಬಣ್ಣೆ ಪೋಪಗ ಅವಕಾಶ ಉಂಡು. ಇಂದ ಉಪಯೋಗತ್ನ ಪಡೆದು ಉಂಡು ಜಿಲ್ಲಾಧಿಕಾರಿ ಎಣಿತು. கொடகு ஜில்லு எஸ்எஸ்எல்சி பரீட்சை 37 பரீட்சா கேந்திரத்து சாயோட நடந்த வரதியாயத்து ஜில்லர ஒட்டு 6,650 மக்களாத்து 6,447 மக்க பரீட்சைக்கு ஹாஜராயத்தஞ்சத்து 6 மக்க விசேஷ கிளாஸ் ரூம்ல பரீட்சை எழுதித்தந்து சார்வஜனிக சிக்ஷண இலாக்கிர உபநிர்தேசக வேதமூர்த்தி மாஹிதி தாத்து ஜில்லாதிகாரி டாக்டர் பி சி சதீஷ் ரேங்க கூடுனிக்கே தாசீல்தார் மடிக்கேரிய ஜூனியர் காலேஜர பரீட்சா கேந்திரக்கு குத்து போய்த்து நோட்டுச்சு ಭಾರತ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಘಟಕ 10 ಫಲತೃತ ಸಮಾಜಮುಖಿ ಕೆಲಸ ಮಾಡಿ ಉಂಟು ರೆಡ್ ಕ್ರಾಸ್ ಸಂಸ್ಥೆ ಸ್ವಂತ ಇರಾದಿಂಜ ಜನ ಕೂಡಿತು ಸಮಾಜ ಸೇವೆ ಮಾಡುವಲ್ಲಿ ನೈಕೊಂಡು ಜಿಲ್ಲಾಧಿಕಾರಿ ಎಣ್ಣುಚಿ ಮಡಿಕೇರಿಯ ಬಾಲಭವಂತ ಇಂದು ನಡೆದ ಸಂಸ್ಥೆ ಜಿಲ್ಲಾ ಘಟಕತ್ರ ಕಾಲತ್ರ ಮಾಸಬೆರ ಕೊರೋಕಾರಿಕೆ ವಹಿಸಿತು ತಕ್ಪರ್ಂದತ್ತು ಪ್ರಕೃತಿ ವಿಕೋಪ ಕೂಡನಿಕೆ ಬೋರೆ ಬೋರೆ ಸಂದರ್ಭತ್ತು ಎಲ್ಲರೂ ಸ್ವಂತ ಇರಾದಿಂಜ ಕೂಡಿತು ಕಾರ್ಯನೀಸುವುದು